ಅಷ್ಟೇ ಮಾಡ್ತಾ ಇದ್ರು. 3 ಎಕರೆ ಜಮೀನೇ ನೀವು ಅಣ್ಣತಮ್ಮಂದ್ರು ಹಂಚ್ಕೊಂಡ್ರ? ಹಾ, 3 ಜನನು ಹಂಚ್ಕೊಂಡ್ವಿ. ಹೌದಾ? ನಿಮ್ಮ ಪಾಲಿಗೆ ಎಷ್ಟು ಬಂದಿದೆ? ಈಗ 1 ಎಕರೆ ಬಂದಿದೆ. ಹೌದಾ? ಹಾ, ಮತ್ತೆ ನೀವೇನಾದ್ರು ರೂಢಿಸಿದ್ದೀರಾ? ಸರ್, ನಾವೊಂದು 1/2 ಎಕರೆ ತಗೊಂಡಿದ್ದೀವಿ ಮತ್ತೆ. ಹೌದಾ? ಹಾ, ಅಂದ್ರೆ ಒಟ್ಟು ನಿಮ್ದೀಗ 1.5 ಎಕರೆ ಜಮೀನು ಒಂದೇ ಕಡೆ ಇದೆಯಾ? ಇಲ್ಲ ಸರ್, ಬೇರೆ ಕಡೆ. 1 ಎಕರೆ ಒಂದು ಕಡೆ ಇದೆ, ಇನ್ನು 1/2 ಎಕರೆ ಬೇರೆ ಕಡೆ ಇದೆ. ಓಹೋ. ಈಗ ನಿಮಗೆ ವ್ಯವಸಾಯಕ್ಕೆ ಹೋದ ತಕ್ಷಣ ಅಲ್ಲಿ ಹೇಗಿತ್ತು ಪರಿಸ್ಥಿತಿ? ಸರ್, ವ್ಯವಸಾಯ ಅಂದರೆ ನಾವು ಚಿಕ್ಕದ್ರಿಂದಲೂ ನಮ್ಮ ತಂದೆ ಜೊತೆ ಹೋಗಿ ಮಾಡ್ತಿದ್ವಿ. ನಮಗೇನು ವಸ್ತು ಅಂತ ಏನು ಅನ್ನಿಸ್ತಿರಲಿಲ್ಲ. ಅಂದರೆ ಹೊಸ ಹೊಸ ವಿಧಾನಗಳನ್ನ ಕಲಿಯೋ ಥರ ಆಯಿತು ಅಷ್ಟೇ. ಅವಾಗ ಅಲ್ರಪ್ಪ, ನೀವು ಹೋದ್ರಿ, ತಂದೆ ಹುಷಾರಿರಲಿಲ್ಲ, ಪರಿಸ್ಥಿತಿ ಹೇಗಿತ್ತು ಅವಾಗ ಅಂತ ಕೇಳಿ. ಪರಿಸ್ಥಿತಿ ಅವಾಗ ಜವಾಬ್ದಾರಿ ತಗೊಂಡಾಗ ಸ್ವಲ್ಪ ಕಷ್ಟ ಅನಿಸ್ತಿತ್ತು, ಎಲ್ಲನೂ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಆದ್ರೂ ನಮ್ಮ ತಾಯಿ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅವರು ವ್ಯವಸಾಯ ಮಾಡ್ತಿದ್ರಿಂದ, ಹೆಲ್ಪ್ ಮಾಡಿದ್ರಿಂದ ಅವ್ರ ಕಡೆಯಿಂದ ನಾವು ಅದನ್ನು ಕಲ್ತ್ಕೊಂಡ್ವಿ. ನಿಮಗೆ ಮದುವೆ ಆಗಿತ್ತು ಅವಾಗ? ಇನ್ನ ಇಲ್ಲ ಸರ್, ಮದುವೆ ಆಗಿರಲಿಲ್ಲ. ಆಮೇಲೆ ಮದುವೆ ಆದ್ರಿ? ಆಮೇಲೆ ಮದುವೆ ಆಗಿ. ಎಷ್ಟು ಜನ ಮಕ್ಕಳು ನಿಮಗೆ? 2 ಹೆಣ್ಮಕ್ಳು. ಹೌದಾ? ಓಕೆ. ಈಗ ನೀವು ಹೇಗೆ ವ್ಯವಸಾಯದಲ್ಲಿ ಕಲಿತು ಕಲಿತು ಅಭಿವೃದ್ಧಿ ಹೊಂದಿದ್ರಿ ಹೇಳ್ತಾರೆ? ಅವಾಗ ಸ್ಟಾರ್ಟಿಂಗಲ್ಲಿ ಭತ್ತ ಕಬ್ಬು ಬೆಳೀತಿದ್ವಿ. ಆನಂತರ ನಾವು ಸ್ವಲ್ಪ ತರಕಾರಿ ಮಾಡೋಕ್ಕೆ ಶುರು ಮಾಡಿದ್ವಿ. ನಾನು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ತರಕಾರಿ ಮಾಡ್ತಾ ಇದ್ವಿ. ಆನಂತರ ಹಂಗೇನು ತೊಂಡೆ ಹಾಕಿದ್ವಿ. ತರಕಾರಿ ಏನೇನು? ತರಕಾರಿ, ಬದನೆ, ಆಮೇಲಿಂದ ಈರುಳ್ಳಿ, ಮೆಣಸಿನ್ಕಾಯಿ, ಇದು ಹೂಕೋಸು, ಆ ಥರ ಮಾಡ್ತಿದ್ವಿ. ಆಮೇಲೆ ತೊಂಡೆ ಹಾಕಿದ್ವಿ ಒಂದು ಸರಿ, 1.5 ಎಕರೆಗೆ ತೊಂಡೆ ಹಾಕಿದ್ಮೇಲೆ ಆನಂತರ ತೋಟ ಮಾಡೋಕ್ಕೆ ಶುರು ಮಾಡೋದು. ತೊಂಡೆ ಯಾವ ರೀತಿ ಬೆಳೆದ್ರಿ ಒಂಚೂರು ಹೇಳಿ ನಿಮ್ಮ? ತೊಂಡೆ ಅಂತಂದ್ರೆ ಅಂಬನ್ ಕಟ್ ಮಾಡಿ ಹೊಟ್ಲು ಹಾಕಿದ್ವಿ ಫಸ್ಟು. ಆ ಬೇರೆಲ್ಲ ಚಿಗುರು ಬಂದ್ಮೇಲೆ ಗುಣಿ ಮಾಡಿ ಗುಣಿಗೆ ನೆಟ್ಟಿದ್ವಿ. ಆಮೇಲೆ ಸುತ್ತ ಕಲ್ಕಂಬ ಎಲ್ಲ ಹಾಕಿ ಅದಕ್ಕೆ ತಂತಿ ಹಾಕಿ ದಾರ ಹಾಕಿ ಅದ್ರ ಮೇಲೆ ಅಪ್ಸಿಕ್ಕೆ ಶುರು ಮಾಡಿದ್ವಿ. ಚಪ್ರನೇ ಮಾಡಿದ್ದೆ? ಚಪ್ರ ಮಾಡಿದ್ದೆ ಫುಲ್ಲು. ಕಲ್ಕಂಬ ಚಪ್ರ? ಕಲ್ಕಂಬ ಚಪ್ರ. ಅದು 2 ವರ್ಷದವರೆಗೆ ಇತ್ತು. ಆನಂತರ ಅದ್ರೊಳಗೇನೆ ತೆಂಗು ಅಡಿಕೆ ನೆಟ್ಟಿದೆ 2 ವರ್ಷ. ಅಂದ್ರೆ ಬಹಳ ಸರಳವಾಗಿ ಹೇಳ್ಬಿಟ್ರಿ ನೀವು ತೊಂಡೆನ. ಅಂದ್ರೆ ಎಲ್ಲಿಂದ ತಂದ್ರಿ ಬಿತ್ತನೆ? ಇಲ್ಲಿ ನಮ್ಮ ಮಾವರು ತೊಂಡೆ ಮಾಡ್ತಿದ್ರು ಕಾಶಿಮೃಕ್ನಳ್ಳಿ, ಅವ್ರ ಹತ್ರದಿಂದ ತಗೊಂಡ್ಬಂದು. ಯಾವ ತರಹ ತೊಂಡೆ? ಮೈ ಮೇಲೆ ಪಟ್ಪಟೆ ಬರುತ್ತಲ್ಲ, ಪಟ್ಪಟೆ ದಪ್ಪ ಉದ್ದ ಬರುತ್ತೆ, ಹೈಬ್ರಿಡ್ ಅದು. ಓಕೆ. ಅಂದ್ರೆ ನೀವು ಚಪ್ರದ ಮೇಲೆ ಹಾಯಿಸೋದು 2 ವರ್ಷದವರೆಗೂ ಇರುತ್ತೆ ಅದು? 3 ವರ್ಷದವರೆಗೂ ಇರ್ತದೆ ಸರ್. ಹೌದು, ಮೇಂಟೈನ್ ಮಾಡಿದೆ. ಅಂದ್ರೆ ದ್ರಾಕ್ಷಿ ಚಪ್ರ ಕಟ್ತಾರಲ್ಲ, ದ್ರಾಕ್ಷಿ ಚಪ್ರ ಹಾಕ್ತಂಗೆ ಬರುತ್ತೆ ಸರ್. ಅಂದ್ರೆ ಪ್ರತಿಯೊಂದು ಬಳ್ಳಿಗೂ ಒಂದೊಂದು ಕಂಬ ಕೊಡಬೇಕು ಸರ್? ಕಂಬ ಬಳ್ಳಿಗೂ ಅಂತ ಏನಿಲ್ಲ, ನಾವು 6 ಅಡಿ 8 ಅಡಿಗೆ ಒಂದೊಂದು ಕಂಬ ನೆಟ್ಕೊಂಡು ಹೋಗ್ತೀವಿ. ಸರಿ. ಅದ್ರ ಮಧ್ಯೆ ತಂತಿ ಹಾಕ್ಬಿಟ್ಟು 4 ಮೂಲೆನು ತಂತಿ ಹಾಕ್ತೀವಿ, ಅದಕ್ಕೆ ದಾರ ಹೊಡಿತೀವಿ ಪ್ಲಾಸ್ಟಿಕ್ ವೈರ್. ಓಕೆ. ಅದ್ರ ಮೇಲೆ ಗಿಡ ಹಬ್ಕೊಂಡು ಹೋಗ್ತದೆ, ಕಾಯೆಲ್ಲ ಕೆಳಗಡೆ ಬೀಳುತ್ತೆ, ಅದನ್ನ ಕೀಳೋದು. 6 ಅಡಿ 8ಗೆ ಹಾಕಿರ್ತೀವಿ, ಕೆಳಗಡೆ ಎಲ್ಲ ಓಡಾಡೋದು. ಗಿಡ ಬಳ್ಳಿ ಅಲ್ಲಿ ತಂಗ ಹಬ್ಬದಕ್ಕೆ ಏನು ಮಾಡ್ತೀರಿ? ಹಬ್ಬದಕ್ಕೆ ಸಪೋರ್ಟ್ಗೆ ನಾವು ತೆಂಗಿನ ಗರಿನ ಮೊಟ್ಟೆ ಇರುತ್ತಲ್ಲ ಅದನ್ನ ಸಪೋರ್ಟ್ ಕೊಡ್ತೀವಿ, ಅದ್ರ ಮೇಲೆ ಹಬ್ಕೊಂಡು ಹೋಗುತ್ತೆ ಚಪ್ರದ ಮೇಲೆ. ಆಮೇಲೆ ತೆಗೆದ್ಬಿಡ್ತೀರ ಅದನ್ನ ತೆಂಗಿನ ಮೊಟ್ಟೆ? ಅದನ್ನ ಮೊಟ್ಟೆ ತೆಗೆದ್ಬಿಡ್ತೀವಿ ಮೇಲ್ಗಡೆಗೆ ಹೋದ್ಮೇಲೆ. ಮೇಲ್ಗಡೆ ಹರಡ್ಕೊಂಡಿರುತ್ತೆ? ಹರಡ್ಕೊಂಡಿರುತ್ತೆ. ಅದನ್ನ ಕತ್ತರಿಸೋದು ಮಾಡೋದು ಆ ಥರದ ಏನಾದ್ರು ಕೆಲಸ ಇರುತ್ತೆ? ಜಾಸ್ತಿ ಅಂಬು ದಪ್ಪ ಬಂದಾಗ ಸ್ವಲ್ಪ ಕಟ್ ಮಾಡ್ತೀವಿ, ಕಟ್ ಮಾಡಿ ತೆಳ್ಳಗೆ ಮಾಡಿ ಬಿಡ್ತೀವಿ, ದಟ್ಟ ಆಗಿಬಿಟ್ರೆ ಕಾಯಿ ಕಾಣಿಸಲ್ಲ ಅಂತ ಅಂಬೆಲ್ಲ. ಆಮೇಲೆ ಒಣಗಿರೋ ತರಗೆಲ್ಲ ಅಂಬು ಎಲ್ಲ ಕಿತ್ತಾಕ್ಬೇಕು ಆವಾಗವಾಗ. ಅದೆಲ್ಲ ಈಗ ನೀವು ಅಂಬು ನಾಟಿ ಮಾಡಿದ್ಮೇಲೆ ಎಷ್ಟು ದಿವಸದಿಂದ ಫಸಲು ಶುರುವಾಗೋದು? ಸರ್, ನಾಟಿ ಮಾಡಿದ್ಮೇಲೆ 1.5 ತಿಂಗಳು 2 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ. ಅಷ್ಟು ಬೇಗ? ಬೇಗ ಬಂದ್ಬಿಡುತ್ತೆ ಸರ್ ಅದು. ಅಂದ್ರೆ ಅಷ್ಟು ಬೇಗ ಬೆಳಗ್ಗೆ ಸಿಗುತ್ತೆ ಅಷ್ಟೇ. ಅದು ಅಂಬು ಎಷ್ಟು ಬೇಗ ಹಬ್ಕೊಂಡು ಹೋಗ್ತದೆ ಆವಾಗ ಇಳುವರಿ ಜಾಸ್ತಿ ಆಗ್ತವೆ. 6 ತಿಂಗಳ ಮೇಲೆ ಜಾಸ್ತಿ ಸಿಗುತ್ತೆ. ಅಂದ್ರೆ ವರ್ಷ ಪೂರ್ತಿ ಸಿಗ್ತಾ ಇರುತ್ತೆ? ವರ್ಷ ಪೂರ್ತಿ ಸಿಗುತ್ತೆ ಸರ್. ಮಳೆಗಾಲ ಜಾಸ್ತಿ ಆದಾಗ ಕಡಿಮೆ ಆಗುತ್ತೆ. ವಾರಕ್ಕೊಂದ್ಸರಿ ಕಟಾವ? ವಾರಕ್ಕೊಂದ್ಸರಿ ಕಟಾವ. ಅಂದ್ರೆ ಪ್ರತಿ ವಾರ ಸಿಗುತ್ತೆ. ತೊಂಡೆನ ಕೀಳ್ತಾ ಇರ್ಬೋದು, ಮಾರುಕಟ್ಟೆಗೆ ಹಾಕ್ತಾ ಇರ್ಬೋದು. ಎಷ್ಟು ಪ್ರದೇಶದಲ್ಲಿ ಹಾಕಿದ್ರಿ ತಾವು ತೊಂಡೆಕಾಯಿನ? ಸರ್, 1.5 ಎಕರೆಗೆ ಹಾಕಿದೆ, ನಮ್ದು ನಮ್ಮ ಚಿಕ್ಕಪ್ಪ ಅವ್ರದ್ದು ಸೇರಿಸಿ. 1.5 ಎಕರೆ. ಈ ಕಲ್ಕಂಬ ತಂತಿ ಇದಕ್ಕೆಲ್ಲ ಎಷ್ಟು ಖರ್ಚಾಗಿರ್ಬೋದು? ಸರ್, 1 ಲಕ್ಷ ಖರ್ಚಾಗಿತ್ತು. ಓಹೋ. ಮತ್ತೆ ಎಷ್ಟು ಸಿಗುತ್ತೆ ಒಂದ್ಸರಿ ಕಟಾವು ಮಾಡೋದು? ಒಂದ್ಸರಿ ಸಿಗುತ್ತೆ ಸ್ಟಾರ್ಟಿಂಗು ನಮಗೆ 1 ವರ್ಷ ಗಂಟ 2 ಕ್ವಿಂಟಲ್ 4 ಕ್ವಿಂಟಲ್ ಹಂಗೆ ಸಿಗ್ತಿತ್ತು ಪ್ರತಿ ಸಾರಿ, ಪ್ರತಿ ವಾರ. ಆನಂತರ 1 6 ತಿಂಗಳು 7 ತಿಂಗಳು ಆದಮೇಲೆ 1 ಟನ್ 2 ಟನ್ 3 ಟನ್ವರೆಗೂ ಸಿಕ್ಕಿದ್ವು. ಓಹೋ, ಪರವಾಗಿಲ್ಲ. ಎಲ್ಲಿ ಮಾರ್ತಾ ಇದ್ರಿ? ಮೈಸೂರಿಗೆ ಆಗ್ತಿದ್ವಿ. ಏನು ಧಾರಣೆ ಇರೋದು ಕೆಜಿಗೆ? ಸರ್, ಅವಾಗ 7 ರೂಪಾಯಿ ಇರೋದು, ಒಂದೊಂದ್ಸರಿ 50 ರೂಪಾಯಿ ಆಗೋದು, ಕಡಿಮೆ ಅಂದರೆ 6 ರೂಪಾಯಿ 7 ರೂಪಾಯಿ 2 ರೂಪಾಯಿಗೆಲ್ಲ ಆಗಿದೆ. ಲಾಭದಾಯಕನಾ ತೊಂಡೆ ಬೆಳೆಯೋದು? ಸರ್, ಆಯಿತು, ಲಾಭ ಆಯ್ತು. ನಮಗೊಂದು 3 ವರ್ಷದಲ್ಲಿ ವರ್ಷಕ್ಕೆ ಕಡಿಮೆ ಅಂದರೆ 4-5 ಲಕ್ಷ ಸಿಗ್ತಿತ್ತು. ಓಹೋ, ಪರವಾಗಿಲ್ಲ ಅಲ್ವಾ. ಅದಕ್ಕೆ ಬಿಟ್ಬಿಡ್ರಿ ಅದನ್ನ. ಸರ್, 3 ವರ್ಷ ಆಯ್ತಲ್ಲ, ಆಮೇಲೆ ತೆಂಗೆಲ್ಲ ಎದ್ಬಿಡ್ತಲ್ಲ, ನೆರಳಾಯ್ತು, ಅದ್ಮೇಲೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕಿತ್ತಾಕ್. ಈ ಬೇರೆ ತರಕಾರಿ ಬೆಳೀತಿದ್ರಲ್ಲ ತಾವು, ಬದನೆಕಾಯಿ, ಮೆಣಸಿನ್ಕಾಯಿ, ಹೂಕೋಸು, ಅದರಲ್ಲಿ ಏನು ಸಮಸ್ಯೆ ಆಯಿತು, ಅದನ್ನ ಯಾಕೆ ಬೆಳೀಲಿಲ್ಲ? ಸರ್, ಮೆಣಸಿನಕಾಯಿ ಅಂತಂದ್ರೆ ಅದಕ್ಕೆ ಥ್ರಿಪ್ಸ್ ಜಾಸ್ತಿ ಬೀಳುತ್ತೆ, ಅದು ಮೇಂಟೈನ್ ಮಾಡೋದು ಕಷ್ಟ. ಹೂಕೋಸು ಅದೆಲ್ಲ ಹುಳಗಳು ಜಾಸ್ತಿ, ಮೇನ್ ಔಷಧಿ ಜಾಸ್ತಿ ಕೇಳ್ತದೆ ಅದ್ರಲ್ಲಿ. ಹಂಗಾಗಿ ಅದನ್ನ ಬಿಟ್ಬಿಟ್ಟು ಈಗ ತೋಟ ಮಾಡಿದ್ವಿ. ಈಗ ಔಷಧಿ ಹೊಡೆಯೋಕ್ಕೆ ಬೇಜಾರಾಗ್ಬಿಟ್ಟು ತೋಟಕ್ಕೆ ಬಂದರೆ, ಬಟ್ ಅದರಲ್ಲಿ ಆದಾಯ ಇಲ್ಲ ಅಂತೇನಲ್ಲ. ಆದಾಯ ಇಲ್ಲ ಅಂತೇನಿಲ್ಲ, ಅಂದರೆ ರೇಟ್ ಸಿಗ್ತಂಗೆ ಸರ್. ಅದು ಅದೇ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ನಾವು ಬೆಳೆದಿದ್ದ ಟೈಮಲ್ಲಿ ಯಾವ ರೇಟ್ ಸಿಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ಈಗ ತರಕಾರಿ ವರ್ಷ ಪೂರ್ತಿ ಬೆಳೀತಾ ಇದ್ರಿ ಮುಂಚೆ? ಹಾಂ, ಬೆಳೀತಾ ಇದ್ವಿ ಅಲ್ವಾ. ಈ ಇಷ್ಟು ಬಿಟ್ಟು ಬೇರೆ ಇನ್ಯಾವ ತರಕಾರಿನೂ ಪ್ರಯೋಗ ಮಾಡಿಲ್ವ ತಾವು? ಸರ್, ಅದೇ ಟೊಮೆಟೊ ಬೆಳಿತೀವಿ, ಬೀನ್ಸ್ ಟೊಮೆಟೊ ಬೆಳಿತೀವಿ, ಅದನ್ನು ಬೆಳೆದಿದ್ವಿ, ರೆಡಿ ಎಲ್ಲ ಹಾಕಿ ತಂತಿ ಹಾಕಿ ಅದನ್ನು ಬೆಳಿತೀವಿ. ಎಷ್ಟು ವರ್ಷ ಬೆಳೆದಿರ್ಬೋದು ತರಕಾರಿ ತಾವು? ಸರ್, ನಾನು ಊರಿಗೆ ಬಂದು ಸುಮಾರು 25 ವರ್ಷ ಆಯಿತು. ಒಂದು 2-3 ವರ್ಷ ಬಿಟ್ಟು ತರಕಾರಿನೇ ಮಾಡೋಕ್ಕೆ ಶುರು ಮಾಡಿದ್ವಿ. ಹೌದಾ? ಈಗಲೂ ಬೆಳಿತೀರಾ? ಸರ್, ಇವಾಗಲೂ ಬೆಳಿತೀವಿ, ಹೂ ಬೆಳಿತೀವಿ ಅದ್ರ ಜೊತೆ ಸೇವಂತಿಗೆ. ತರಕಾರಿ ಯಾವ್ಯಾವ್ದು ಬೆಳಿತೀರಿ ಈಗ? ಸರ್, ಇವಾಗ ತರಕಾರಿ ಅಂದರೆ ಇದು ಬದನೆ ಬೆಳಿತಿದ್ದ, ಅದು ಬಿಟ್ಟರೆ ಸಾಂಬಾರು ಸೌತೆ, ಕುಂಬಳ. ಕುಂಬಳ ಅಂದರೆ ಬುದುಗುಂಬಳ? ಸೀಗುಂಬಳ. ಸೀಗುಂಬಳ, ಸೀಗುಂಬಳ. ಹಾಂ ಹಾಂ, ಹೇಗೆ ಬೆಳಿತೀರಿ ಸೀಗುಂಬಳನ, ಯಾವ ತಳಿ ಬೆಳೆಸತ್ತವು? ಸರ್, ಸೀಗುಂಬಳ ಅರ್ಜುನ್ ಅಂತ, ಅರ್ಜುನ ಭೀಷ್ಮ ಆ ತಳಿಗಳು. ಓ, ಎಲ್ಲ ಮಹಾಭಾರತದ ಪಾತ್ರಗಳ ಹೆಸರಿಟ್ಬಿಟ್ಟಿದ್ದಾರೆ. ಹ್ಞೂ, ಹೇಳಿ, ಹೆಂಗೆ ಬೆಳಿತೀರಾ ಹೇಳಿ. ಸರ್, ಅದು ಸಸಿ ಹಾಕಿಸ್ತೀವಿ ನರ್ಸರಿನಲ್ಲಿ, ಕುಂಬಳ ಸಸಿನ. ಅದು ಒಂದು ವಾರಕ್ಕೆ ಸಸಿ ಬರುತ್ತೆ, ಆನಂತರ ಉತ್ತಿ ಎಲ್ಲ ರೆಡಿ ಮಾಡ್ಕೊಂಡು ಸಾಲು ಹೊಡೆದು ಸಾಲು ಸಾಲಿಗೆ ನೆಡ್ತೀವಿ. ಸಾಲು 2 ಒಂದೊಂದು ಥರ ನೆಡ್ತೀವಿ. ಒಂದೊಂದು ಸಾಲು ಸಾಲಿನ ಸಾಲು ಎಷ್ಟು ಅಂತರ? ಸಾಲಿನ ಸಾಲು 10 ಇರ್ತದೆ. 10? ಹಾಂ ಹಾಂ. ಗಿಡದಿಂದ ಗಿಡಕ್ಕೆ? ಗಿಡದಿಂದ ಗಿಡಕ್ಕೆ 1 1.5 ಅಡಿ ಕೊಡ್ತೀರಾ? ಆಮೇಲೆ ಅದಕ್ಕೆ ಇನ್ನೇನು ವ್ಯವಸಾಯದ ಕೆಲಸ ಏನಿದೆ? ಅದಕ್ಕೆ ಸ್ವಲ್ಪ ಒಂದು 15 ಆದಮೇಲೆ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ, ಸ್ವಲ್ಪ ಸ್ವಲ್ಪ ಗುಣಿಗೆ ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ಅದಕ್ಕೆಲ್ಲ ಮಣ್ಣು ಮುಚ್ಚಿ ಸಾಲು ಮಾಡ್ತೀವಿ, ನೀರು ಹಾಯಿಸೋದ. ಹ್ಞೂ ಹ್ಞೂ ಹ್ಞೂ. ಅದರಿಂದ ಸ್ವಲ್ಪ ಸೀಮೆ ಗೊಬ್ಬರ ಕೊಡ್ತೀವಿ. ಅದಕ್ಕೆ ಎಷ್ಟು ಕೊಡ್ತೀರಿ? ಸರ್, ಒಂದು ಸರಿ ಸ್ಟಾರ್ಟಿಂಗಲ್ಲೆಲ್ಲ ಅದಕ್ಕೆ ಸಸಿ ನೋಡ್ಕೊಂಡು ನೋಡ್ಕೊಂಡು ಕೊಡ್ತೀವಿ ಸರ್. ಅದು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಸಸಿ ಯಾವ ಥರ ಬೆಳವಣಿಗೆ ಆಗುತ್ತೆ ಅದ್ರ ತಕ್ಕ ಕೊಡ್ತೀವಿ. ಆಯ್ತಪ್ಪ, ಚೆನ್ನಾಗಿ ಬೆಳೀತಾ ಇದೆ ಸಸಿ ಅಂದರೆ ಎಷ್ಟು ಕೊಡ್ತೀರಿ? ಚೆನ್ನಾಗಿ ಬೆಳೀತಾ ಇದೆ ಅಂತ ಅಂದರೆ ಒಂದು 25 ಕೊಡ್ತೀವಿ ಒಂದು ಗುಣಿಗೆ. ಲೆಕ್ಕಾಚಾರ ಹೇಗದು 25 ಅಂತ? ಬೆಂಕಿಪಟ್ಟಣ ಸುಮ್ಮನೆ ಒಂದು ಅಂದಾಜಲ್ಲಿ ಕೈಲಿ ಹಾಕೊಂಡು ಹೋಗ್ತೀವಿ ಸರ್. ಅದು ತೂಕ ಏನು ಮಾಡಲ್ಲ. ಬೆಂಕಿಪಟ್ಟಣದ ಮುಚ್ಚಲ ಇಲ್ಲ, ಆ ಥರ ಏನಿಲ್ಲ, ಸುಮ್ಮನೆ ಒಂದು ಅಂದಾಜಲ್ಲಿ ಹಾಕೊಂಡು ಹೋಗ್ತೀವಿ. ಗೊಬ್ಬರ ಹಾಕೋದು ಅಂತಂದರೆ ಬುಡ ಕೆದಕ್ಬಿಟ್ಟು ಸುತ್ತ ಕೊಡ್ತೀರಾ ಹೇಗೆ? ಇಲ್ಲ ಸರ್, ಸೈಡ್ಗೆ ಹಾಕ್ಬಿಡ್ತೀವಿ, ಅದ್ರ ಮೇಲೆ ಮಣ್ಣು ಹಾಕ್ತೀವಿ. ಸೈಡ್ಗೆ ಹಾಕೋದು ಅಂದರೆ ಹೇಗೆ? ನೇಗಿಲು ಸಾಲು? ಇಲ್ಲ ಸರ್, ಗುಣಿ ಬಿಟ್ಟು ಒಂದು 3-4 ಇಂಚು ಸುತ್ತ ಹಾಕ್ತೀವಿ ಹೊರಗಡೆ. ಅಂದ್ರೆ ಬೇರೆ ತೊಂದ್ರೆ ಕೈಯಲ್ಲಿ ಬಿಡಿಸ್ತೀರಾ, ಗೊಬ್ಬರ ಹಾಕ್ತೀರಾ, ಮೇಲ್ಗಡೆ ಮುಚ್ಚುತ್ತೆ. ಅದಕ್ಕೆಲ್ಲ ಆಳುಗಳೇ ಬೇಕಾಗ್ತಾರೆ? ಆಳುಗಳು ಬೇಕು, ಇಲ್ಲ ಮನೆಯವರು ಇದ್ರೆ ನಾವೇ ಮಾಡ್ಕೋತೀವಿ, 2 ಜನ ಇರ್ತೀವಿ. ಹೌದು. ಎಷ್ಟು ಸರಿ ಆ ಥರ ಗೊಬ್ಬರ ಕೊಡ್ತೀರಾ? ಸರ್, ಕುಂಬಳಕ್ಕೆ 3 ಸರಿ ಕೊಡ್ತೀವಿ ಅಷ್ಟೆ. ಯಾವ್ಯಾವಾಗ? ಸ್ಟಾರ್ಟಿಂಗಲ್ಲಿ 1 ಆದ್ಮೇಲೆ ಕೊಡ್ತೀವಿ, ಆನಂತರ ಇನ್ನು 15 ದಿವಸಕ್ಕೆ ಒಂದ್ಸರಿ ಕೊಡ್ತೀವಿ. ಆಮೇಲೆ ಹೂ ಒಡೆಯೋ ಸ್ಟೇಜಲ್ಲಿ ಒಂದು ಸರಿ ಕೊಡ್ತೀವಿ. ಹೂ ಒಡೆಯೋದು ಅಂದರೆ ಯಾವಾಗ? ಅದು 1.5 ತಿಂಗಳಿಗೆಲ್ಲ ಸ್ಟಾರ್ಟ್ ಆಗುತ್ತೆ ಹೂ. ಕಾಯಿ ಯಾವಾಗ ಶುರುವಾಗುತ್ತೆ? ಕಾಯಿ 2.5 ತಿಂಗಳು 3 ತಿಂಗಳು ಬರುತ್ತೆ. 90 ದಿವಸ ಕಟಾವಿಗೆ ಬಂದ್ಬಿಡುತ್ತೆ? ಕಟಾವಿಗೆ ಬಂದ್ಬಿಡುತ್ತೆ. ಒಂದೊಂದು ಬಳ್ಳಿನಲ್ಲಿ ಎಷ್ಟೆಷ್ಟು ಕಾಯಿ ಸಿಗುತ್ತೆ ಸರ್? ಒಂದೊಂದು ಬಳ್ಳಿನಲ್ಲಿ 3-4 ಹಿಂಗೆ ಸಿಗುತ್ತೆ ಸರ್. ಹೌದಾ? ಕಟಾವೆಲ್ಲ ಎಷ್ಟು, 1 ತಗೊಳುತ್ತೆ? ಹಾಂ, 1 ಸರ್. ಒಂದೇ ಸರಿ ಕಟಾವು ಬಂದ್ಬಿಡ್ತದೆ ಅದು ಕುಂಬಳ ಅಲ್ವಾ? ಅಲ್ಲಪ್ಪ, ಒಂದು ಬಳ್ಳಿನಲ್ಲಿ 3-4 ಅಂತೀರ? ಎಲ್ಲ ಒಂದೇ ಸರಿ ಬಂದ್ಬಿಡುತ್ತೆ ಸರ್ ಅದು. ಹೌದಾ? ಮೊದಲು ಬಂದಿದ್ದ ಬೇಗ ಕೊನೆ? ಇಲ್ಲ, ಎಲ್ಲ ಒಂದೇ ಸರಿ ಬರುತ್ತೆ, ಒಂಚೂರು ಸಣ್ಣ ದಪ್ಪ ಇರುತ್ತೆ, ಒಟ್ಟಿಗೆ ಮುರಿದು ಹಾಕ್ಬಿಡ್ತೀವಿ. ಹೌದಾ? ಪರವಾಗಿಲ್ವಾ ಕುಂಬಳ ಆದಾಯ? ಪರವಾಗಿಲ್ಲ ಸರ್, ಇಟ್ಟು ಒಂದು 8 ₹10 ಇದ್ರೆ ಆದಾಯ ಆಗುತ್ತೆ ಅಂತಂದ್ರೆ. ಅದು ಪೀಸ್ ಲೆಕ್ಕನ ಅಥವಾ ಕೆಜಿ ಲೆಕ್ಕ? ಕೆಜಿ ಲೆಕ್ಕ ಸರ್. ಕೆಜಿ 8 ನಡೀತಾ ಇದೆ. ಹಂಗೆ ಖರ್ಚು ಎಷ್ಟಾಗಿರುತ್ತೆ ಸರ್? ಖರ್ಚು ಅಂತ ಸೊಸೆಗೆ ಈಗ ಒಂದು ಸೊಸೆ 1.70 ಬೀಳುತ್ತೆ. ಆನಂತರ ನಾವು ಅಲ್ಲಿ ನಾಟಿ ಮಾಡೋದು, ಗೊಬ್ಬರ, ಉಳುಮೆ, ಅದನ್ನೆಲ್ಲ ಖರ್ಚು ಬರುತ್ತೆ. ಹೇಳ್ರಪ್ಪ ಎಷ್ಟಾಗುತ್ತೆ ಅಂತ. ನೀವೆಷ್ಟು ಪ್ರದೇಶದಲ್ಲಿ ಬೆಳಿತೀರಿ ಸರ್? 1/2 ಬೆಳಿತೀವಿ ಅಂತ ಅಂದರೆ ಒಂದು 1,000 ಸೊಸೆ ತಗೊಳುತ್ತೆ, 1,700 ಸೊಸೆಗೆ ಆಗುತ್ತೆ. ಅದು ಬಿಟ್ಟರೆ ಇನ್ನು ಉಳುಮೆಗೆ ಅಂದ್ಬಿಟ್ಟು ಟ್ರ್ಯಾಕ್ಟ್ರಿಗೆ 1,500 ಆಗುತ್ತೆ. ಒಟ್ಟು ಒಂದು ಅದು ಖರ್ಚೆಲ್ಲ ಕಳೆದೆ ಒಂದು 4,000 ಖರ್ಚು ಬರುತ್ತೆ ಸರ್. 3-4,000 ಖರ್ಚು ಬರುತ್ತೆ ಅರ್ಧ ಎಕರೆ. ಎಷ್ಟು ಇಳುವರಿ ಬರುತ್ತೆ ಅರ್ಧ ಎಕರೆಗೆ? ಅರ್ಧ ಎಕರೆಗೆ ಒಂದು 3 ಬರುತ್ತೆ. 3? ಹಾಂ ಹಾಂ ಹಾಂ. ಒಂದು 5 ಲೆಕ್ಕ ಇಟ್ಕೊಂಡ್ರು 15,000. ಸಾವಿರ 90-100 ದಿವಸದಲ್ಲಿ ಕಟಾವಾಗುತ್ತೆ. ಒಂದು 5,000 ಹೋದ್ರೂ ನಿಮ್ಗೆ 1,000 ಆದಾಯ ಅನ್ಕೋಬೋದೇ? ಹಾಗೆ ಅನ್ಕೋಬೋದು. ಈ ನಮ್ಮ ಸಾಂಬಾರು ಸೌತೆ ಬಗ್ಗೆ ಹೇಳಿ ಸ್ವಲ್ಪ. ಸಾಂಬಾರು ಸೌತೆ ಸ್ವಲ್ಪ ಅದು ಊಜೆ ಜಾಸ್ತಿ ಹೊಡಿತದೆ, ಅದು ಇಳುವರಿ ಜಾಸ್ತಿ ಬರುತ್ತೆ. ಇನ್ನು ಸಾಂಬಾರು ಸೌತೆ ಅಂದರೆ ಸೊಸಿ ಗುಣಿಯಿಂದ ಗುಣಿಗೆ ಹತ್ತಿರ ಬರುತ್ತೆ, ಸಾಲಿನ ಸಾಲು ಹತ್ತಿರ ಬರುತ್ತೆ. ಎಷ್ಟು ಬರುತ್ತೆ? ಸಾಲಿನ ಸಾಲಿಗೆ ಅದು 5 ಇದ್ದರೆ ಸಾಕು, ಗುಣಿಯಿಂದ ಗುಣಿಗೆ 1 ನೆಟ್ಟರೆ ಸಾಕು ಅದು. ಅದು ಅಂದರೆ ಒಂದೇ ಸರಿ ಬರಲ್ಲ, ಅದು ನಾಲ್ಕು ಬ್ಯಾಚ್ ಬರುತ್ತೆ ಸರ್ ಸಾಂಬಾರು ಸೌತೆ. ಅದು ಕಾಯಿ ಬಂದಂಗೆ ಬಂದಂಗೆ ಕೀಳ್ಬೇಕಾಗುತ್ತೆ. ಒಂದು ಎಕರೆಗೆ ಅದನ್ನು ಏನೇ ಹೋದರೂ ಒಂದು ಟನ್ ಸಿಗುತ್ತೆ ಸರ್. ಹೌದಾ? ಸಾಂಬಾರು ಸೌತೆ ಅಂದರೆ ವಾರಕ್ಕೊಂದ್ಸರಿ ಕಟಾವು? ವಾರಕ್ಕೊಂದ್ಸರಿ ಕಟಾವು. ಎಷ್ಟು ದಿನಕ್ಕೆ ಬರುತ್ತೆ ನಾಟಿ ಮಾಡಿದ್ದು? ಅದು ಎರಡೂವರೆ ತಿಂಗಳಿಗೆ ಬರುತ್ತೆ ಸರ್. ಹೌದಾ? 90 ದಿವಸದಲ್ಲಿ ಕಟಾವು ಮುಗಿಯುತ್ತೆ. 90 ದಿವಸದಲ್ಲಿ ಕಟಾವು. ನಾಲ್ಕು ಕಟಾವಿಂದ ಎಷ್ಟು ಟನ್ ಅಂದರೆ? ನಾಲ್ಕು ಕಟಾವಿಂದ ಒಂದು 10 ಟನ್ ಸಿಗುತ್ತೆ ಸರ್ ಒಂದು ಎಕರೆಗೆ. ನೀವು ಒಂದು ಎಕರೆ ಬೆಳೆಯೋದು, ಅರ್ಧ ಎಕರೆ ಬೆಳೆಯೋದು? ಒಂದು ಎಕರೆ ಅರ್ಧ ಎಕರೆ ಹಿಂಗೆಲ್ಲ ಬೆಳೆಯೋದು. ಹಾಕ್ತೀರಾ? ಅದೇನು 3-4 ರೂಪಾಯಿ ಇರ್ಬೋದು ಏನೋ ಕೆ ಜಿ, ಅಥವಾ ಇನ್ನೂ ಜಾಸ್ತಿ ಸಿಗುತ್ತಾ? ಸಿಗುತ್ತೆ ಸರ್, ಒಂದೊಂದ್ಸರಿ 30 ರೂಪಾಯಿ ಇರುತ್ತೆ, 25-30 ಇರುತ್ತೆ. ಪರವಾಗಿಲ್ಲ, ಒಂದ್ಸರಿ 2 ರೂಪಾಯಿಗೆ ಬರುತ್ತೆ. ತರಕಾರಿ ಇಷ್ಟೇ ರೇಟ್ ಇರುತ್ತೆ ಅಂತ ಹೇಳಕ್ಕ. ನೀವೆಲ್ಲ ತಂದು ಮೈಸೂರಿಗೆ ಮಾರೋದ? ಮೈಸೂರಿಗೆ ಹಾಕೋದು. ಸ್ವಲ್ಪ ಕೇರ್ಪೇಟೆ ಇಲ್ವಾ ಮಾರ್ಕೆಟ್? ಕಡಿಮೆ ಇದ್ರೆ ಕೇರ್ಪೇಟೆಗೆ ಹಾಕ್ತೀವಿ, ಇಲ್ಲಿಂದ ಅಲ್ಲಿಗೆ 2 ರೂಪಾಯಿ ಕಡಿಮೆ ಹಾಕೊಳ್ತಾರೆ ಮೈಸೂರು ಮಾರ್ಕೆಟ್ಗೆ. ಬಟ್ ಅಲ್ಲಿಂದ ಇಲ್ಲಿ ತರಕ್ಕೆ ನಿಮ್ಗೆ ಅಷ್ಟೇ ದುಡ್ಡು ಖರ್ಚಾಗುತ್ತೆ? ಅಷ್ಟೇ ದುಡ್ಡು ಖರ್ಚಾಗುತ್ತೆ. ಅಂದರೆ ಅಲ್ಲಿ ಎಲ್ಲ ಸ್ವಲ್ಪ ಜಾಸ್ತಿ ಎತ್ತಾಕೋದು ಮಾಡೋದೆಲ್ಲ ಮಾಡ್ತಾರೆ, ವೇಸ್ಟ್ ಮಾಡ್ತಾರೆ. ಎತ್ತಾಕೋದು ಅಂದರೆ ಸರ್ ಅದು ಹೋಗೈತೆ, ಪೂಜೆ ಹೊಡೆದೈತೆ ಅಂದ್ಬಿಟ್ಟು ಜಾಸ್ತಿ ತುಂಬ ಕಾಯಿ ಎತ್ತಾಕ್ಬಿಡ್ತಾರೆ. ಮೈಸೂರಿನವ್ರು ಹೆಂಗೆ ಮಾಡಲ್ವಾ? ಮೈಸೂರಲ್ಲಿ ನಾವು ಫಿಲ್ಟರ್ ಮಾಡೇ ತಂದಿರ್ತೀವಲ್ವಾ, ಅಲ್ಲೂ ಹಂಗೆ ತಗೊಂಡೋಗಿ, ಅಲ್ಲೂ ಹಂಗೆ ತಗೊಂಡೋದ್ರು ಅವರು ಜಾಸ್ತಿ ಎತ್ಬಿಡ್ತಾರೆ ಸರ್ ಲೋಕಲ್ ಅವರಲ್ಲಿ. ಓಹೋ, ಸರಿ. ಈಗ ಹೂ ಬೆಳಿತೀನಿ ಅಂದ್ರಿ ಅಲ್ವೇ, ಯಾವ ಹೂ ಬೆಳೆಯುತ್ತೆ? ಸೇವಂತಿಕೆ ಬೆಳಿತೀವಿ ಸರ್. ಸೇವಂತಿಕೆನಲ್ಲಿ ಚಾಂದಿನಿ ಅಂತ ಐತೆ, ಸೆಂಟೆಲ್ಲೋ ಅಂತ ಐತೆ, ಪೂರ್ಣಿಮಾ ಅಂತ ಐತೆ, ಆ ಥರದ್ದು ಬೆಳಿ. ಅದು ಎಷ್ಟು ಪ್ರದೇಶದಲ್ಲಿ ಹಾಕತ್ತವು? ಅದೆಲ್ಲ ಸರ್ ಒಂದು 10 ಕುಂಟೆ ಅರ್ಧ ಎಕರೆ ಒಳಗಡೆ, ಜಾಸ್ತಿ ಬೆಳೆಯೋಕ್ಕಾಗಲ್ಲ, ಆಳುಗಳ ಸಮಸ್ಯೆ. ಎಲ್ಲಿಂದ ತರ್ತೀರಿ ಬಿತ್ತನೆ? ಬಿತ್ತನೆ ಎಲ್ಲ ತಮಿಳ್ನಾಡಿಂದ ತಂದುಕೊಡ್ತಾರೆ ಸರ್ ಸಸಿನ. ಆ ಸಸಿನ ಇಲ್ಲೇ ತರ್ತಾರೆ, ಅವ್ರ ಹತ್ರ ತಗೊಂಡು ನೆಡ್ತಾರೆ. ನಿಮ್ಮ ಕೆಆರ್ಪೇಟೆ ತಾಲೂಕು ಬಲ್ಲೇನಹಳ್ಳಿ ಸುತ್ತಮುತ್ತ ಎಲ್ಲ ಸಿಕ್ಕಾಪಟ್ಟೆ ಹೂ? ಅದೇ ಹೂವೇ ಪ್ರದೇಶನೇ ಜಾಸ್ತಿ ಅಲ್ವೇ. ಮತ್ತೆ ಅಲ್ಲಿಂದಲೇ ತಗೋಬೋದಲ್ಲ ನೀವೇ ಸರ್? ಅವರು ಅಲ್ಲಿಂದನೇ ತರೋದು, ತಮಿಳ್ನಾಡಿಂದನೇ ತರೋದು ಬಲ್ಲೇನಹಳ್ಳಿಯವರೆಲ್ಲ. ಹೌದೇ? ಅಲ್ಲಿಂದ ತಂದು ಇಲ್ಲಿ ಮಾರಾಟ ಮಾಡ್ತಾರೆ. ನೀವೇ ಮಾಡ್ಕೋಬೋದಂತಲ್ಲ ಬಿತ್ತನೆ ಸಸಿ ಅಂತ ಅಂದರೆ? ನಾವು ನರ್ಸರಿ ಮಾಡಬೇಕು ಅಂತಂದರೆ ಗ್ರೀನ್ ನೆಟ್ ಎಲ್ಲ ಹಾಕಬೇಕು, ಅದೆಲ್ಲ ಇದು ಬಂದಿರ್ತದಲ್ಲ ಚಳೆ ಬಂದಿರ್ತದೆ, ಅದು ಕೂದಿ ಕಟ್ ಮಾಡಿ ಟ್ರೈಗೆ ಹಾಕ್ಬೇಕು ಅದೆಲ್ಲ. ಅದು ಸ್ವಲ್ಪ ಬಂದರು ಬತ್ತು ಬರ್ದೇವ್ರಿಲ್ಲ ವೆದರ್ ಮೇಲೆ ಕಷ್ಟ ಯಾಕೆ ಅಂತ ಅಲ್ಲಿಂದಲೇ ತಂದುಬಿಡ್ತೀರಿ. ಏನೇನು ತಳಿಯ ಶ್ರೀನಾಥ್ ಸರ್ ಹೇಳಿ ಸರ್? ಪೂರ್ಣಿಮಾ, ಚಾಂದಿನಿ, ಸೆಂಟೆಲ್ಲು. ಈ ಪೂರ್ಣಿಮಾ ಅಂದರೆ ಹೇಗಿರುತ್ತೆ ಅದು? ಅದು ಸ್ವಲ್ಪ ಎಲೆ ಅಗ್ಲ ಬರುತ್ತೆ. ಹೂ ಬಗ್ಗೆ ಹೇಳಿ. ಹೂವು ಅದೇ ಪೂರ್ಣಿಮಾ, ಹೂವು ಎಲೆ ಅಗ್ಲ ಬರುತ್ತೆ ಅದು ಹೂವಲ್ಲಿ. ಸೆಂಟೆಲ್ಲು ದುಂಡಗೆ ಬರುತ್ತೆ, ಚೆಂಡು ಥರ. ಬಣ್ಣ ಯಾವುದು? ಬಣ್ಣ ಎಲ್ಲೋ ಇರುತ್ತದೆ ಸರ್, ಎಲ್ಲವೂ ಹಳದಿ ಹಳದಿನಿ. ಸೆಂಟೆಲ್ಲೋ ಅನ್ನೋಲ್ಲಿ ವೈಟು ಬರುತ್ತೆ, ವೈಟು ಬರುತ್ತೆ ಪೂರ್ಣಿಮಾದಲ್ಲೂ ಬರುತ್ತೆ. ಸರಿ, ಆಮೇಲೆ ಇನ್ನೊಂದು ತಳಿ ಹೇಳಿ. ಚಾಂದಿನಿ, ಅದು ತುಂಬ ಚಿಕ್ಕದಾಗಿ ಬರುತ್ತಾರೆ, ಉಚ್ಚಳು ಥರ ಬರುತ್ತೆ ಅದು ಚಾಂದಿನಿ. ಮೂರನ್ನೂ ಬೆಳೀತೀರಾ? ಹಾಂ, ಮೂರು ಬೆಳೀತು. ಅಂದರೆ ಯಾವ್ಯಾವುದು ಎಲ್ಲೆಲ್ಲಿಗೆ ಬೇಡಿಕೆ ಜಾಸ್ತಿ ಸರ್? ಬೇಡಿಕೆ ಇರೋದು ಜಾಸ್ತಿ ಸೆಂಟೆಲ್ಲು. ಸೆಂಟೆಲ್ಲು, ಸೆಂಟೆಲ್ಲು ಅಂದರೆ ಅದು ಚಿಕ್ಕದಾಗಿ ಬರುತ್ತೆ, ಇಲ್ಲ ದಪ್ಪ ಬರುತ್ತೆ ಅದು ಚೆಂಡು ಥರ, ಚೆನ್ನಾಗಿರುತ್ತೆ. ಈಗ ನೀವು ಒಂದು ಸಸಿಗೆ ಏನು ಧಾರಣೆ ಕೊಡ್ತೀರಿ ಸರ್? ಸೊಸೆ ಈಗ ರೇಟ್ ಇದ್ದಂಗೆ ಸರ್, ಒಂದ್ಸರಿ 1 ರೂಪಾಯಿ ಸಿಗುತ್ತೆ, 80 ಪೈಸೆಗೆ ಸಿಗುತ್ತೆ, ಒಂದ್ಸರಿ 2 ರೂಪಾಯಿ 2.5 ಆಗುತ್ತೆ. ಎಲ್ಲಿ ಇಲ್ಲಿ ನೆಡೋರು ಜಾಸ್ತಿ ಆಯಿತು ಅಂತಂದಾಗ ಬೇಡಿಕೆ ಜಾಸ್ತಿ ಆದಾಗ ರೇಟ್ ಜಾಸ್ತಿ ಆಗುತ್ತೆ ಅಲ್ವಾ? ನೀವು ನೆಡೋದು ಯಾವ ತಿಂಗಳಲ್ಲಿ ಸರ್? ನೆಡೋದು ಅಂತಂದರೆ ಈಗ ಪೂರ್ಣಿಮಾನ ಒಂದು ಸೀಸನಲ್ಲಿ ನೆಡ್ತೀವಿ, ಸೆಂಟೆಲ್ಲ ಒಂದು ಸೀಸನ್ ನೆಡ್ತೀವಿ, ಆ ಥರ. ಹೇಳಿ, ಪೂರ್ಣಿಮಾ ಎಲ್ಲ ಈಗ ನವಂಬರಿಂದ ಸ್ಟಾರ್ಟ್ ಮಾಡ್ತಾರೆ ನೆಡೋದಕ್ಕೆ, ನವಂಬರ್ ಡಿಸೆಂಬರು ಆ ಥರ. ಇನ್ನು ಸೆಂಟೆಲ್ಲ ಎಲ್ಲ ಜನವರಿಯಿಂದ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಚಾಂದಿನೂ ಅಷ್ಟೇ, ಫೆಬ್ರವರಿ ಡಿಸೆಂಬರಲ್ಲಿ ನೆಡ್ತೀವಿ. ನವಂಬರಿಂದ ಫೆಬ್ರವರಿವರೆಗೂ ನೆಡೋದು ಅಲ್ವಾ? ಅದನ್ನೇನು ಸಾಲಿನ ಸಾಲ ಎಷ್ಟು ಗುಣಿ ಮಾಡ್ಕೊಂಡು ಬೆಳೆಸ್ತೀರಾ ಸರ್? 5 ಅಡಿ 5 ಅಡಿ ಸಾಲ ನೆಡೋದು. ಸರಿ, ಈಗೆಲ್ಲ ಗುಣಿ ಯಾರು ಮಾಡಲ್ಲ ಸರ್, ಎಲ್ಲ ಇದು ಡ್ರಿಪ್ ಇರಿಗೇಷನ್ ಅಲ್ವಾ, ಎಲ್ಲ ಪೈಪ್ ಲೈನ್ ಮಾಡಿ ಮಲ್ಚಿಂಗ್ ಪೇಪರ್ ಹಾಕ್ಬಿಟ್ಟು ನೆಟ್ಬಿಡೋದು. ನೀವು ಡ್ರಿಪ್ ಏನೇ ಮಾಡ್ಕೊಂಡು? ಎಲ್ಲ ಡ್ರಿಪ್ ಸರ್. ಹೌದಾ? ಮಲ್ಚಿಂಗ್ ಪೇಪರ್ ಮಲ್ಚಿಂಗ್ ಪೇಪರ್ ಹಾಕ್ತೀವಿ ಸರ್, ಕಳೆ ಎಲ್ಲ ಮೇಂಟೈನ್. ಬೆಡ್ ಮಾಡ್ತೀರಾ? ಬೆಡ್ ಮಾಡೇ ನೆಡೋದು. ಬೆಡ್ ಎಷ್ಟು ಅಗಲ ಉದ್ದ ಮಾಡ್ತೀರಿ? ಬೆಡ್ಡು 2 ಅಡಿ ಅಗಲ ಇರ್ತದೆ, 1 ಅಡಿ ಎತ್ತರ ಇರ್ತದೆ, 1-1.5 ಅಡಿ. 2 ಅಡಿ ಬೆಡ್ಡಲ್ಲಿ ಒದ್ದಕ್ಕೆ ಒಂದೇ ನೆಡೋದಾ? ಇಲ್ಲ ಸರ್, 2 ಸಾಲ್ ಮಾಡ್ತೀವಿ ಅದರಲ್ಲಿ, 2 ಅಡಿ ಮಧ್ಯೆ ಲ್ಯಾಟ್ರಲ್ ಬಿಡ್ತೀವಿ, 2 ಸಾಲ್ ಮಾಡಿ ಆ ಕಡೆಗೆ ಒಂದು ಈ ಕಡೆ. ಗಿಡದಿಂದ ಗಿಡಕ್ಕೆ ಏನಂತರ? ಗಿಡದಿಂದ ಗಿಡಕ್ಕೆ 1/2 ಅಡಿ ಇರ್ತದೆ ಸರ್. ಅರ್ಥ? ಬೇಸಿಗೆನಲ್ಲಿ ತುಂಬ ಜಾಸ್ತಿ ಸೊಸೆ ನೆಡಬೇಕಾಗುತ್ತೆ. ಇದರಲ್ಲಿ ಈಗ ನಾವು ಜನವರಿನಲ್ಲಿ ಡಿಸೆಂಬರ್ ಜನವರಿ ಫೆಬ್ರವರಿಯಲ್ಲಿ ನೆಡ್ತೀವಲ್ಲ, ಅದೆಲ್ಲ 5 ತಿಂಗಳಿಗೆ ಬರೋವು, ಅದೆಲ್ಲ 1 ಅಡಿ 1 ಕಾಲು ಅಡಿ 1 ಸೊಸೆನೇ ನೆಡೋದು. ಆ ಟೈಮಲ್ಲಿ ಗಿಡ ದಪ್ಪ ಬರುತ್ತೆ ಅದು. ಈಗ ಬೇಸಿಗೆನಲ್ಲಿ ಗಿಡ ದಪ್ಪ ಬರಲ್ಲ ಅಂತ ತತ್ರಕ್ಕೆ ನೆಡ್ತೀವಿ ಸರ್, 2 ಸಾಲ್ ಮಾಡಿ. ಅಂದರೆ ನಿಮ್ಮ ಲೆಕ್ಕ ಹೇಗೆ ಅಂದರೆ ನಿರಂತರವಾಗಿ ಹೂ ಸಿಗಬೇಕು. ಹಾಂ, ಸಿಗುತ್ತೆ. ಸರಿಯಾಗಿ ಹಬ್ಬದ ಸೀಸನ್ ಶುರುವಾಯ್ತಿದ್ದಂಗೆ ಶುರು ಆಗ್ಬಿಟ್ರೆ ಇನ್ನು ಕೊನೆಗೆ ನಿಮಗೆ ಸಂಕ್ರಾಂತಿ ಈಗ ಸೆಂಟೆಲ್ಲ ಈಗ ಅದು ಗೌರಿ ಹಬ್ಬಕ್ಕೆ ಸ್ಟಾರ್ಟ್ ಆಯಿತು ಅಂತಂದ್ರೆ ನೀನು ಆಯುಧ ಪೂಜೆ ಕಳೆಯೋವರೆಗೂ ಬರ್ತಾ ಇರುತ್ತೆ. ಸಂಕ್ರಾಂತಿವರೆಗೂ ಬರೋ ಹೂವು ಯಾವುದು ಇಲ್ವೇ? ಬರುತ್ತೆ ಸರ್, ಈಗ ನವೆಂಬರಲ್ಲಿ ನೆಟ್ಟರೆ ಸಂಕ್ರಾಂತಿಗೆ ಬರುತ್ತೆ ಪೂರ್ಣಿಮಾ. ಆ ಥರ ನೋಡ್ಕೊಂಡು ನೆಟ್ಕೋತೀರ ನೀವು ಅಲ್ವೇ? ಕಟ್ ಮಾರದ ಅಥವಾ ಹೂನೇ ಕೊಟ್ಬಿಡ್ತೀರಾ? ಕಟ್ಬಿಟ್ಟು ಮಾರ. ನಿಮಗೆ ಕಟ್ಟಕ್ಕೂ ಬರುತ್ತೆ? ನೀವು ಕಟ್ತೀರಾ, ನಿಮ್ಮ ಮನೆಯವ್ರು ಕಟ್ತೀವಿ? ನಾವು ಕಟ್ತೀವಿ, ಎಲ್ಲರೂ ಕಟ್ತೀವಿ ಸರ್. ಲಾಸ್ಟ್ ಅಲ್ಲಿ ಆಳುಗಳು ಕರ್ಕೊಂಡು ಕಟ್ಟಿಸ್ತೀವಿ, ಎಲ್ಲ ಕಟ್ಟಕ್ಕಾಗಲ್ಲ. ಸ್ವಲ್ಪ ಜನಗಳು ಒಂದು 10 ಗುಂಟೆ ಹೂವು ಅಂತಂದ್ರೆ ಈಗ 10 ಗುಂಟೆನಲ್ಲೇ 3 ತರಹ ಹೂವು ಬೆಳೆದಿರ್ತೀರಾ? ಜನವರಿ ಫೆಬ್ರವರಿ ನೆಡೋದಾದ್ರೆ 2,000 ಆದ್ರೆ ಸಾಕು. ಅದೇ ಈ ಟೈಮ್ ಅಲ್ಲಿ ನವೆಂಬರ್ ಡಿಸೆಂಬರ್ ಅಲ್ಲಿ ನೆಡೋದಾದ್ರೆ ನಮ್ಗೆ ಅದಕ್ಕೆ 6,000 ಬೇಕಾಗುತ್ತೆ. ಜಾಸ್ತಿ ಸರ್. ಖರ್ಚು ಎಷ್ಟಾಗುತ್ತೆ ಒಂದು 10 ಗುಂಟೆಗೆ ವ್ಯವಸಾಯ ಮಾಡಕ್ಕೆ? ಸರ್, ಖರ್ಚು ನಾವು ಲಾಸ್ಟ್ ವರೆಗೆ ಅಂತ ಅಂದ್ರೆ ಒಂದು 50,000 ಬರುತ್ತೆ. 50,000? ಹೌದು ಸರ್. ಕೂದಿ ಕಟ್ಸಿ, ಹೌದು, ಸೊಸಿ ಗೊಬ್ಬರ, ಆಮೇಲೆ ಪೈಪು, ಪೇಪರ್ ಪೈಪು, ಲ್ಯಾಟ್ರಲ್ ಪೈಪ್, ಅದು ಯಾವಾಗಲೂ ಖರ್ಚು ಬರುತ್ತೆ. ಒಂದ್ಸರಿ ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ ಅದೊಂದು 3 ಬೆಳೆ ತಗೋಬಹುದು ಅಲ್ವೇ. ಮಲ್ಚಿಂಗ್ ಪೇಪರ್ ಪ್ರತಿ ಸಾರಿ ಹಾಕ್ಬೇಕು. ಆಯ್ತು, ಅದು ಸೊಸಿದು. ಆಮೇಲೆ ಆಳುಗಳು ಕುಯ್ಯೋದಕ್ಕೆ, ಕಟ್ಟಕ್ಕೆ, ಬೆಡ್ ಮಾಡೋದಕ್ಕೆ, ಲೇಬರ್ ಚಾರ್ಜ್. ಹಂಗಾರೆ ಒಂದು ಎಕರೆ ಬೆಳೆಯಕ್ಕೆ 2,00,000 ಬೇಕೇನ್ರಿ ಸರ್? ಓ, ಖರ್ಚಾಗುತ್ತೆ ಸರ್. ಲಾಸ್ಟ್ವರೆಗೆ ಕುಯ್ದು ಕಟ್ಸೋದಕ್ಕೆ ಸರ್, ಕಟ್ಟಿಸೋದಕ್ಕೇನೆ ಒಂದು ಕುಚ್ಗೆ 30 ರೂಪಾಯಿ ಕೊಡಬೇಕು. ನೀವೇ ಕಟ್ತೀನಿ ಅಂದ್ರಲ್ಲ ಸರ್? ನಾವೆಲ್ಲ ಹೂನು ಕಟ್ಟಕ್ಕಾಗಲ್ವಲ್ಲ, ಸ್ವಲ್ಪ ಕಟ್ಬೋದು. ಓಕೆ, ಆಯ್ತಪ್ಪ. ಈಗ 10 ಗುಂಟೆನಲ್ಲಿ 50,000 ಖರ್ಚು ಮಾಡ್ತೀರಾ? ಎಷ್ಟು ತಿಂಗಳವರೆಗೂ ಹೂ ಕುಯ್ಬೋದು ಸರ್? 1 ವಾರ ತಿಂಗಳು 2 ತಿಂಗಳು ಕುಯ್ಬೋದು. ಕುಯ್ಬೋದು ವಾರಕ್ಕೊಂದ್ಸರಿ ವಾರಕ್ಕೊಂದ್ಸರಿ ಅಲ್ವಾ? 2 ತಿಂಗಳು ಕುಯ್ತೀರಾ ಅಂತಂದ್ರೆ 8 ಸರಿ ಕುಯ್ಬೋದು ನೀವು ಅಬ್ಬಬ್ಬ ಅಂದ್ರೆ ಅಲ್ವೇನ್ರಿ? ಒಂದ್ಸರಿ ಕುಯ್ದ್ರೆ ಎಷ್ಟು ಹೂ ಬರುತ್ತೆ ಸರ್? ಒಂದ್ಸರಿ ಕೂದ್ರೆ ಕಮ್ಮಿ ಅಂದ್ರೆ ಒಂದು 20 ಕುಚ್ಚುವರೆಗೆ ಸಿಗುತ್ತೆ. ಏನು ಕುಚ್ಚು ಲೆಕ್ಕ? ಕುಚ್ಚು ಲೆಕ್ಕ. ಒಂದು ಕುಚ್ಚು 13 ಮಾರು ಬರುತ್ತೆ. 13 ಮಾರು. ಏನು ಧಾರಣೆ ಮಾರ್ತೀರಿ ಸರ್? ರೈಟ್ ಇದ್ದಂಗೆ ಈಗ ಸೀಸನಲ್ಲಿ 1,000 ಇರುತ್ತೆ, ಇಲ್ಲ ಅಂದ್ರೆ ರೈಟ್ ಡೌನ್ ಆಯ್ತು ಅಂತಾನು 300 ರೂಪಾಯಿಗೆ ಬಂದ್ಬಿಡುತ್ತೆ. ಹಬ್ಬಗಳೆಲ್ಲ ಸೀಸನಲ್ಲಿ 1,000, 1,200, 1,500 ಸಿಗುತ್ತೆ. ನೀವು ಕುಂತು ಮಾರೋರ ಅಥವಾ ಮಾರೋರಿಗೆ ಕೊಡೋರ? ಕೊಟ್ಬಿಡ್ತೀವಿ. ಕೊಟ್ಬಿಡ್ತೀರಿ. ಅಂದಾಜು 10 ಗುಂಟೆನಲ್ಲಿ ಏನು ಆದಾಯ ಬರ್ಬೋದು ಸರ್? 1.5 ಲಕ್ಷದವರೆಗೆ ಆದಾಯ ಬರುತ್ತೆ ಸರ್, ರೈಟ್ ಸಿಕ್ಕಿದ್ರೆ. 1-2 ಕುಯಿಲ್ ರೈಟ್ ಸಿಕ್ಕಿದ್ರೆ 1,5,000 ಪರವಾಗಿಲ್ವಲ್ರಿ ಅಲ್ವಾ? 10 ಗುಂಟೆನಲ್ಲಿ ಒಳ್ಳೆ ಆದಾಯನೇ ಸಿಗುತ್ತೆ ಸರ್. ಈಗ ಹೂವು ಸೇವಂತಿಗೆ ಒಂದೇನ ಬೆಳೆಯೋದು? ಸೇವಂತಿಗೆ ಈಗ ನಾವು ಸೈಟಲ್ಲಿ ಊಟಿ ಮಲ್ಲಿಗೆ ಹಾಕಿದ್ದೀವಿ, ಕಾಕಡ ಹಾಕಿದ ಕಿತ ಹಾಕ್ಬಿಟ್ಟಿದ್ದೀವಿ. ಊಟಿ ಮಲ್ಲಿಗೆ ಹಾರ ಪೋಣಿಸ್ತಾರಲ್ಲ ಸರ್? ಎಲ್ಲಿಂದ ತರೋದು ಅದನ್ನ? ಅದು ತಮಿಳ್ನಾಡಿನ ನಂತರ. ಓಹೋ, ವಾಸನೆ ಮೈಸೂರು ಮಲ್ಲಿಗೆ ಅಷ್ಟಿರಲ್ವಾ ಸರ್? ಅದು ವಾಸನೆ ಬರಲ್ಲ, ಅದು ಹಾಲು ಜಾಸ್ತಿ ಇರುತ್ತೆ, ಅದು ಬೇಗ ಬಾಡಲ್ಲ. ಅದು ಮಕ್ಕಿತ್ಬಿಟ್ರೆ ಅದು ಅರಳದೇ ಇಲ್ಲ ಇನ್ನು. ಹೌದಾ? ಹಂಗೇನೆ ಇರುತ್ತೆ. ಓಹೋ, ಅಂದ್ರೆ ಮೊಗ್ಗಿನ ಇದನ್ನ ಹಾರ ಹಾಕ್ತಾರಲ್ಲ? ಹೌದು ಸರ್. ಅಂತವ್ರಿಗೆ ಕೊಡ್ತೀರಾ? ಅದು ಬೇಗ ಬಾಡೋದು ಇಲ್ಲ, ಒಂದು 3-4 ದಿವಸ ತಡೆಯುತ್ತೆ. ಅದು ಏನಂತರದಲ್ಲಿ ಬೆಳ್ಕೊಳತ್ತವು ಸರ್? ಅದು 8 ಅಡಿ ಹಾಕಿದೀವಿ ಊಟಿ ಮಲ್ಲಿಗೆ. ಊಟಿ ಮಲ್ಲಿಗೆ ಕಾಕಡ ಆದ್ರೆ? ಕಾಕಡ ಆದ್ರೆ ಅದು 9-9 ಆಗ್ತಿದೆ. ಹೌದಾ? ಓಕೆ. ಎಷ್ಟು ಪ್ರದೇಶದಲ್ಲಿ ಹಾಕಿದ್ರಿ ಊಟಿ ಮಲ್ಲಿಗೆ ಸರ್? ಊಟಿ ಮಲ್ಲಿಗೆ ಸೈಟಲ್ಲಿ ಹಾಕಿದೆ, 25-60 ಸೈಟಲ್ಲಿ. 40 ಗುಣ ಸೈಟು ಅಂದ್ರೆ ನಿಮ್ಮ ಮನೆ ಹತ್ರ ಜಾಗ? ಪರವಾಗಿಲ್ವಲ್ರಿ. ಎಷ್ಟು ಗಿಡ ಹಾಕಿದ್ರಿ? 40 ಗಿಡ ಹಾಕಿದೆ. ಓಹೋ, ಊಟಿ ಮಲ್ಲಿಗೆ. ಊಟಿ ಮಲ್ಲಿಗೆ ಅದು ಎಷ್ಟು ವರ್ಷ ಬೇಕಾದ್ರೂ ಇಟ್ಕೋಬಹುದಾ? ಇರುತ್ತೆ ಸರ್. ಅದನ್ನು 40 ಗಿಡ ಅಲ್ಲ, 40 ಗಿಡ ಒಂದು ಗಿಡದ ಲೆಕ್ಕನ ಅಥವಾ 40 ಗಿಡದಿಂದ ಏನು ಹೂ ಸಿಗುತ್ತೆ? 40 ಗಿಡದಿಂದ 1.5-2 ಕೆಜಿ ಹಿಂಗೆ ಸಿಗುತ್ತೆ ಸರ್. ಪ್ರತಿ ದಿವಸ? ಪ್ರತಿ ದಿವಸ. ಓಹೋ, ಎಷ್ಟು ದಿವಸ ಕುಯ್ಬೋದು ಸರ್? ಬರ್ತಾನೆ ಇರ್ತದೆ ಅದು, ನಿರಂತರವಾಗಿ ಯಾವಾಗಲೂ ಕಡಿಮೆ ಆಗಲ್ಲ. ಅದು ಅಂದರೆ ಸೀಸನಲ್ಲಿ ಯಾವಾಗದೋ ಒಂದು ಟೈಮಲ್ಲಿ ಹೂ ಕಡಿಮೆ ಆಗುತ್ತೆ ಅಷ್ಟೇ, ಯಾವಾಗಲೂ ಬರ್ತಾ ಇರುತ್ತೆ. ಪರವಾಗಿಲ್ಲ. ಒಂದು ಕೆಜಿ ಹೂಗೆ ಏನು ಧಾರಣೆ? 100 ರೂಪಾಯಿಲಿ ಕೊಡ್ತೀವಿ ಹೋಲ್ಸೇಲ್ ರೇಟಲ್ಲಿ. ಅಲ್ಲಿ ಮಾರ್ಕೆಟು ಇದಂಗೆ ಈಗ ಹೋದ ಶನಿವಾರ ಎಷ್ಟು 800 ರೂಪಾಯಿ ಇತ್ತು ಕೆಜಿ. ಓಹೋ, ದಿನನಿತ್ಯ ಆದಾಯ? ಹಾಂ, ದಿನನಿತ್ಯ ಬರ ಅಲ್ವಾ. 4 ಕೆಜಿ 500 ರೂಪಾಯಿ ಅಂತಾದರೂ 2,000 ರೂಪಾಯಿ ಆದಾಯ ಸರ್. ಡೈಲಿ 1 ಕೆಜಿ 1.5 ಕೆಜಿ 2 ಕೆಜಿ ಒಳಗಡೆ ಸಿಗ್ತಾ ಇತ್ತು. ಈಗ ಪರವಾಗಿಲ್ಲ, ಸೊಸಿ ಈಗ 1 ವರ್ಷ ಆಗೈತೆ. ದೊಡ್ಡದಾದ್ಮೇಲೆ ಇನ್ನೂ ಜಾಸ್ತಿ, ದೊಡ್ಡದಾದ್ಮೇಲೆ ಜಾಸ್ತಿ ಸಿಗುತ್ತೆ. ಚೆನ್ನಾಗಿದೆ ಕಣ್ರಿ ಅಲ್ವಾ? ಖರ್ಚು ಮೇಂಟೈನ್ ಆಗುತ್ತೆ ಅಲ್ವಾ? ನೋಡಿ, ಊಟಿ ಮಲ್ಲಿಗೆ. ಊಟಿ ಎಷ್ಟು ಜಾಗ ಅಂದ್ರಿ? 25-60 ಸೈಟ್. 25-60 ಸೈಟಲ್ಲಿ ಬೆಳ್ಕೊತಾ ಇದ್ದೀರಾ. ದಿನಕ್ಕೆ 1,500-2,000 ಸಂಪಾದನೆ. ಹೌದಾ? ಅಲ್ಲ, ಕೆಜಿಗೆ 500 ರೂಪಾಯಿ ಆಗುತ್ತೆ ಅಂದ್ರಲ್ಲ. ಅಲ್ಲ ಆ ರೇಟ್ ಅಲ್ಲಿ ನಮಗೆ ಕೊಡಲ್ಲ ಸರ್, ನಾವು ಹೋಲ್ಸೇಲ್ ರೇಟ್ ಅಲ್ಲಿ ಕೊಟ್ಬಿಡ್ತೀವಿ ಅವ್ರಿಗೆ. ನೂರು ರೂಪಾಯಿ ರೇಟು, ರೇಟಾ? ಅವರು ಇದ್ದಾಗ ಮಾರ್ಕೊಳ್ತಾರೆ ಅಷ್ಟೇ. ಆಯ್ತು ಆಯ್ತು, ಅಂದ್ರೆ ಕೆಲವು ಸಾರಿ ನಿಮಗೆ ಜಾಸ್ತಿನೂ ಸಿಗುತ್ತೆ. ಜಾಸ್ತಿನೂ ಸಿಗುತ್ತೆ. ಹಿಂಗೆ ಕಾಕಡ ತೆಗದೆ ಅಂದ್ರಿ? ಕಾಕಡ ತೆಗೆದ್ಬಿಟ್ಟು ಭಾಳ ರೇಟ್ ಇದೆ. ಓಕೆ, ಈಗ ನಿಮಗೆ ಇವು ತರಕಾರಿ ಇದನ್ನೆಲ್ಲ ಬಿಟ್ಬಿಟ್ಟು ತೋಟ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಸರ್? ತೋಟ ಅಂತ ಅಂದರೆ ಇದೆಲ್ಲ ರಿಸ್ಕ್ ಜಾಸ್ತಿ ಆಯ್ತಲ್ಲ, ಮಾಡೋರು ಇಲ್ಲ, ಲೇಬರ್ ಪ್ರಾಬ್ಲಮ್ಮು, ಹಂಗಾಗಿ ತೋಟ ಮಾಡೋಣ ಅಂದ್ಬಿಟ್ಟು ತೋಟ ಮಾಡೋದು. ಎಲ್ಲಿ ನೋಡ್ಕೊಂಬಂದ್ರಿ ತೋಟನ ಸರ್? ತೋಟ ಎಲ್ಲ ಮಾಡಲ್ಲ, ನಾವು ಯೂಟ್ಯೂಬಲ್ಲಿ ಅವಾಗ ನೋಡ್ತಾ ಇರ್ತೀವಿ ಎಲ್ಲ ಕಡೆದು. ಹಾಗೆ ಮಾಡಬೇಕು ಅನ್ನಿಸ್ತು ನಮಗೆ. ನಮ್ಮ ತಂದೆಯವ್ರ ಸ್ವಲ್ಪ ಹಳೆ ತೋಟ ಇತ್ತು. ಯೂಟ್ಯೂಬಲ್ಲೇ ಎಲ್ಲೆಲ್ಲಿ ಯಾರ್ಯಾರು ತೋಟ ನೋಡಿದ್ರಿ ಸರ್? ನಾವೊಂದ್ಸರಿ ಕೃಷ್ಣಾಪುರ ತೋಟಕ್ಕೆ ಹೋಗಿದ್ದೆ, ಬನ್ನೂರು ಕೃಷ್ಣಾಪುರ ತೋಟಕ್ಕೆ ಒಂದ್ಸರಿ, ನಾನು ಚಿಕ್ಕವನೇ ಮೈಸೂರಲ್ಲಿ ಇದ್ದಾಗಲೇ. ಸರಿ. ಅವರು ಸುಭಾಷ್ ಪಾಳೇಕರ್ ಪದ್ಧತಿನಲ್ಲಿ ತೋಟ ಮಾಡಿದರು, ಜೀರೋ ಕಲ್ಟಿವೇಷನಲ್ಲಿ. ಸರಿ. ನಾವು ಯಾಕೆ ಆ ಥರ ಮಾಡಬಾರ್ದು, ಸುಮ್ಮನೆ ಇನ್ವೆಸ್ಟ್ ಮಾಡಿ ಬಂಡವಾಳ ಹಾಕಿ ಆದಾಯ ಮಾಡೋದಕ್ಕಿಂತ ಖರ್ಚು ಜಾಸ್ತಿ ಬರುತ್ತಲ್ಲ ಅಂದ್ಬಿಟ್ಟು ನಾವು ತೋಟ ಮಾಡೋಣ ಅನ್ನಿಸ್ತು. ಅವಾಗ ತೋಟ ಮಾಡೋಕ್ಕೆ ಯಾವಾಗ ಶುರು ಮಾಡಿದ್ದು ನೀವು ತೋಟ ಮಾಡೋಕ್ಕೆ? ತೋಟ ಮಾಡೋಕ್ಕೆ 8 ವರ್ಷ ಆಯಿತು ಸರ್. 8 ವರ್ಷ ಆಯಿತು. ಓಕೆ, ಎಷ್ಟು ಪ್ರದೇಶದಲ್ಲಿ ಮಾಡಿದಿರಿ? 1 ಎಕರೆನಲ್ಲಿ ಮಾಡಿದ್ದೆ. 1 ಎಕರೆ? ಹಾಂ. ಏನೇನು ಮಾಡಿದಿರಿ ಹೇಳಿ ಸರ್? ತೆಂಗಿದೆ, ಅಡಿಕೆ. ಒಂದು ನಿಮಿಷ, ತೆಂಗು ಎಷ್ಟು ಹಾಕಿದಿರಿ? ತೆಂಗು 50 ಇದೆ. 50 ತೆಂಗು 1 ಎಕರೆ? 1 ಎಕರೆ. ಹಾಂ. ಯಾವ ತಳಿ? ನಾಟಿನೇ ಸರ್, ನಮ್ಮದೇ ತೋಟದ್ದೇನೆ, ಲೋಕಲ್. ನಿಮ್ಮ ತೋಟ ಅಂದರೆ? ನಮ್ಮದೇ ಹಳೆ ತೋಟ ಇತ್ತು ಒಂದು, ಹತ್ಕೊಂಡೆ ಅದೇ ತೆಂಗಿನ ತಳ ಹಾಕಿ ಹೊಟ್ಲ ಹಾಕಿ. ನಿಮ್ಮ ತಳಲ್ಲಿ ನೀವೇ ಸಸಿ ಮಾಡ್ಕೊಂಡ್ರಿ? ಆಮೇಲೆ ಅಡಿಕೆ 500 ಇದೆ. 1 ಎಕರೆನಲ್ಲಿ 500 ಗಿಡ? 500 ಗಿಡ. 9 ಮೆಜರ್ಮೆಂಟ್. 9 ಅಂದ್ರೆ ತೆಂಗು ಒಳಗಡೆ ಅಡಿಕೆ ಹಾಕಿ? ತೆಂಗೊಳಗಡೆ ಅಡಿಕೆ ಹಾಕಿ. ತೆಂಗು ಎಷ್ಟು ದೂರಕ್ಕೆ ಹಾಕಿದ್ರಿ? ತೆಂಗು 28 ಅಡಿ ಇದೆ ಸರ್. ಸಾಲಿನ ಸಾಲು, ಗಿಡದೇನು ಗಿಡ, ಚೌಕ ಚೌಕ, 2 ತೆಂಗಿನ ಸಾಲು, ಮಧ್ಯೆ ಅಡಿಕೆ ಇದೆ. ಎಷ್ಟು ಸಾಲು? 2 ಸಾಲು ಇದೆ. 2 ಸಾಲು. ಆಮೇಲೆ? ಆಮೇಲಿಂದ 4 ಅಡಿಕೆ, ಮಧ್ಯೆ 7 ಅಕ್ಕಿ ಇದೆ. ಈಗ ಅಡಿಕೆ ಯಾವ ತಳಿ? ಅದು ನಾಟಿ ನಮ್ಮ ತೋಟದೇನೆ, ಲೋಕಲ್. ಅದು ಇತ್ತ ನಿಮ್ಮ ತೋಟದಲ್ಲೇ? ಹಾಂ, ಅದೇ ಸರ್, ಹಳೆ ತೋಟ ನಮ್ಮ ತಂದೆಯವರೇ ಮಾಡಿದ್ದು, ಒಂದು ಹತ್ಕೊಂಡೆ ಇತ್ತು. ಅದೇ ಮರದ, ಅದರಿಂದಲೇ ಗೋಟ್ ತಗೊಂಡ್ರಿ? ಗೋಟ್ ತಗೊಂಡೆ, ಹೊಟ್ಲ ಸಸಿ ಮಾಡ್ಕೊಂಡ್ರಿ, ಹಾಕಿದ್ರಿ. ಆಮೇಲೆ 4 ಅಡಿಕೆ ಮಧ್ಯೆ 7 ಅಕ್ಕಿ. ಯಾವ್ದು 7 ಅಕ್ಕಿ? ಮಲಬಾರ್ ಗೋಲ್ಡ್ ಅಂತ ನಾಟಿ. ಮಲಬಾರ್ ಗೋಲ್ಡ್ ಅದ್ನಲ್ಲಿ ತಂದ್ರಿ? ಅದು ಸೋಮಾರಪೇಟೆ ಅಂತಂದ್ರಿ. ಒಂದು ಸಸಿಗೆ ಏನು ರೇಟ್ ಕೊಟ್ಟು? 50 ರೂಪಾಯಿ ರೇಟ್. ಎಷ್ಟು ಏಲಕ್ಕಿ ಗಿಡ ಇರ್ಬೋದು? 300 ಸಸಿ ಹಾಕಿದೆ. 300 ಏಲಕ್ಕಿ ಇದೆ. ಆಮೇಲೆ? ಅದಾದ್ಮೇಲೆ ಮೆಣಸು ಹಾಕಿದ್ದೀನಿ. ಕಾಳುಮೆಣಸು? ಕಾಳುಮೆಣಸು. ತಳಿ? ತಳಿ ಪಣಿಯೂರು ಒನ್ನು. ಪಣಿಯೂರು ಹಳೆ ತೋಟದಲ್ಲಿ ಕರಿಮುಂಡ ಅಂತಿದೆ. ಹಳೆ ತೋಟ? ಹಳೆ ತೋಟದಲ್ಲಿ ಸ್ವಲ್ಪ ಕರಿಮುಂಡ ಇದೆ. ಅದು ಫಸಲು ಬತ್ತಾ ಇದೆ, ಹಳೆ 1 ವರ್ಷದಲ್ಲಿ ಹಾಕಿರೋದು. ಅದು ಇದು ಇವಾಗ 2 ವರ್ಷ ಆಗಿದೆ, ಇನ್ನೂ ಫಸಲು ಸ್ಟಾರ್ಟ್ ಆಗಿಲ್ಲ. ಯಾವ ಗಿಡಕ್ಕೆ ಹಬ್ಸಿದ್ರಿ? ಅಡಿಕೆ ಮರಕ್ಕೆ ಹಬ್ಸಿರೋದು. ತೆಂಗಿಗೆ ಹಬ್ಬಿಸ್ಲಿಲ್ವಾ? ತೆಂಗಿಗೆ ಹಬ್ಬಿಸಿಲ್ಲ. ಏಕೆ? ಅದು ಎಳ್ನೀರೆಲ್ಲ ಕುಯಿಸ್ತೀವಲ್ಲ, ಹತ್ತುವಾಗ ಅಂಬೆಲ್ಲ ಹೋಗುತ್ತೆ ಅಂದ್ಬಿಟ್ಟು. ಆಯಿತು. ಕಾಳುಮೆಣಸು ಇದೆ? ಕಾಳುಮೆಣಸು. ಆಮೇಲೆ ಬಾಳೆ ಇದೆ. ಎಷ್ಟಿದೆ ಬಾಳೆ? 1 500 ಇದೆ. ಎಲ್ಲ ಹಾಕಿದ್ರಿ ಬಾಳೆ? ಅದರೊಳಗೆ ಹಾಕಿದೆ ಸರ್. ಅದರೊಳಗೆ ಅಂದ್ರೆ ಜಾಗ ಹೇಳಿ. ತೋಟದೊಳಗೆ? ಹಾಂ. ಅಡಿಕೆ ಮಧ್ಯದಲ್ಲಿ ಈಗ ಸ್ವಲ್ಪ ಸರಿ ಏಲಕ್ಕಿ ಬಿಸಿಲು ಹೊಡ್ತೋಗ್ಬಿಡ್ತು. ಅದು ಕಿತ ಹಾಕ್ಬಿಟ್ಟು ಸ್ವಲ್ಪ ಬಾಳೆ ಹಾಕಿದ್ದೀನಿ. ಹೌದಾ? ಅಂದ್ರೆ 2 ಅಡಿಕೆ ಸಾಲು ಮಧ್ಯೆ 1 ಸಾಲು ಬಾಳೆ. 1 ಸಾಲು ಬಾಳೆ. ಯಾವ ಬಾಳೆ? ಏಲಕ್ಕಿ ಬಾಳೆ. ಅದು ಕಂದು ನಿಮ್ದೇನಾ? ಇಲ್ಲ ಸರ್, ಸಸಿ ತಂದು ಹಾಕಿದ್ದು. ಯಾವುದು? ಟಿಶ್ಯೂ ಕಲ್ಚರ್ ಸಸಿ. ಎಷ್ಟು ಬಾಳೆ ಗಿಡ ಹಾಕಿದೆ ಅಂದ್ರೆ? 250. ಆಮೇಲೆ ಇನ್ನೇನಿದೆ ತೋಟದಲ್ಲಿ ಸರ್? ರಕ್ತಚಂದನ ಇದೆ 150. ಅದರೊಳಗೇನೆ? ಸುತ್ತ ಬಾರ್ಡ್ರಲ್ಲಿ ಇದೆ ಸರ್ ರಕ್ತಚಂದನ. ತೇಗ ಎಷ್ಟು ಹಾಕಿದಿರಿ? ತೇಗ 130 ಇದೆ. ಆಮೇಲೆ? ಆದ್ಮೇಲೆ ಮಧ್ಯ ಪಪ್ಪಾಯಿ ಇದೆ. ಪಪ್ಪಾಯ? ಪಪ್ಪಾಯಿ ಬಿಟ್ರೆ 1-2 ಜೈಕಾಯಿ ಇದೆ, ಅಷ್ಟಿದೆ ಸರ್. ಓ, ಪರವಾಗಿಲ್ಲ, ಬೇಕಾದಷ್ಟು ಆಯ್ತಲ್ಲ. ತೇಗ, ರಕ್ತಚಂದನ. ರಕ್ತಚಂದನ ಯಾಕೆ ಹಾಕಿದ್ರಿ? ರಕ್ತಚಂದನ ಮುಂದೆ ಒಳ್ಳೆ ಬೆಲೆ ಬಾಳುತ್ತೆ ಅಂದ್ಬಿಟ್ಟು ಹಾಕಿದ್ರು. ಎಷ್ಟು ವರ್ಷ ಆಯ್ತು ಹಾಕಿ? ಅಲ್ಲೇ ಅದು ತೋಟ ಮಾಡಿದಾಗಲೇ ಹಾಕಿದೆ. 8 ವರ್ಷ ಆಯ್ತು. ಬೆಳೆದಿದೆಯಾ? ಹಾಂ, ಬೆಳೆದಿದೆ ಸರ್. ಎಷ್ಟು ಎತ್ತರ ಬೆಳೆದಿದೆ ಸರ್? ಅಲ್ಲೇ ಈಗ ಅಡಿಕೆ ಮರಗಿಂತ ಉದ್ದ ಹೋಗಿದೆ ಸರ್. ದಪ್ಪ ಏನು ಬಂದಿದೆ? ದಪ್ಪ 1 ಅಡಿ ಬಂದಿದೆ ಸರ್ ಮೆಜರ್. ಹೌದಾ? ಬೆಳೆಯೋದು ನಿಧಾನ ರಕ್ತಚಂದನ? ತುಂಬ ಲೇಟ್ ಸರ್, ಅದು 30-35 ವರ್ಷ ಬೇಕು ಅದು ಕ್ರಾಪ್ ಕಟಾವು ಬರೋವಾಗ. ಹೌದಾ? ಅಂದ್ರೆ ಒಳ್ಳೆ ಧಾರಣೆ ಮುಂದೆ ಸಿಗಬಹುದು ಅಂತ. ಶ್ರೀಗಂಧ ಹಾಕ್ಲಿಲ್ಲ? ಶ್ರೀಗಂಧ ಹಾಕ್ಲಿಲ್ಲ ಸರ್. ತೇಗನು ಚೆನ್ನಾಗಿ ಬಂದಿದ್ಯಾ? ಹಾಂ, ಚೆನ್ನಾಗಿ ಬಂದಿದೆ. ಓಕೆ, ಈಗ ನಿಮ್ಮ ತೋಟಕ್ಕೆ ಪೂರ್ತಿ ಡ್ರಿಪ್ ಮಾಡಿಸಿದ್ದೀರಾ? ಹಾಂ, ಎಲ್ಲ ಡ್ರಿಪ್ಪೇ ಸರ್. ಡ್ರಿಪ್ ಅಂದ್ರೆ ಬೋರಲ್ಲಿ ಇರ್ಬೇಕು ನಿಮ್ಮ? ಬೋರ್ ಇದೆ. ಎಷ್ಟು ವರ್ಷ ಆಗಿದೆ ಬೋರ್ ಹಾಕಿಸಿ ಸರ್? ನಾವು ತೋಟ ಮಾಡಿದಾಗಲೇ ಹಾಕ್ಸಿದ್ದು, ತೊಂಡೆ ಇದ್ದಾಗ ಹಾಕ್ಸಿದ್ದು. 1-10 ವರ್ಷ ಆಗೈತೆ. ಒಂದೇ ಬೋರ? ಒಂದೇ ಬೋರ್. ನೀರು ಚೆನ್ನಾಗಿ ಸಿಗ್ತದೆ ಸರ್? ಮೆಂಚೂರಿ ಎಲ್ಲ ಇಟ್ಕೊಂಡಿದ್ದೀರಿ? ಮೆಂಚೂರಿ ಎಲ್ಲ ಇದೆ. ಜಾನುವಾರುಗಳು ಏನು ಸಾಕೊಂಡಿದ್ದೀರಿ? ಒಂದು ನಾಟಿ ಹಸು ಇದೆ, ಮಲ್ನಾಡು ಗಿಡ್ಡ. ನಾವು ಅದನ್ನೇ ಜೀವಾಮೃತ ಮತ್ತು ಎರೆಹುಳು ಗೊಬ್ಬರ ನಾವೇ ಸ್ವತಃ ಮಾಡ್ಕೊಳ್ಳೋದು. ಸಂತೋಷ. ಒಂದೇ ಒಂದು ನಾಟಿ ಹಸು, ಮಲ್ನಾಡು ಗಿಡ್ಡ. ಬಿಟ್ಟರೆ ಬೇರೆ ಬೇರೆ ಕೋಳಿ? ಕುರಿ? ಕೋಳಿ ಇಲ್ಲ ಸರ್. ಕುರಿ ಮೇಕೆ? ಕುರಿ ಇದ್ದ ಕೊಟ್ಬಿಟ್ಟು ಸರ್. ಏಕೆ? ನಮ್ಮ ಮಿಸಸ್ಗೆ ಸ್ವಲ್ಪ ಆಪ್ರೇಷನ್ ಆಯಿತು ಬೆನ್ನು, ನೋಡ್ಕೊಳ್ಳೋರು ಯಾರು ಇಲ್ಲ ಅಂದ್ಬಿಟ್ಟು ಅದು ಕೊಟ್ಬಿಟ್ಟು ಕುರಿ ಮಾರಿದ್ರಿ. ಈಗ ಸದ್ಯಕ್ಕೆ ಒಂದು ಮಲ್ನಾಡ್ ಗಿಡ್ಡ ಇದೆ, ಗಿಡ್ಡ ಒಂದು, ಬಟ್ ಅದೇನು ತುಂಬ ಹಾಲು ಕೊಡೋದಿಲ್ಲ. ಇಲ್ಲ ಸರ್, ಒಂದು ಲೀಟ್ರ್ ಅಷ್ಟೇ ಅದು. ಮನೆಗೆ ಆಗುತ್ತೆ ಒಂದು ಹೊತ್ತಕ್ಕೆ, ಒಂದು ದಿನಕ್ಕೆ ಒಂದು ಟೈಮ್ಗೆ ಸರ್. ಅಂದರೆ 2 ಲೀಟ್ರ್ ಹಾಲ? 2 ಲೀಟ್ರ್. ನೀವು ಮನೆಗೆ ಕುಡ್ಕಂತೀರಿ? ಕರು ಕರು ಈಗ ಪೊಂಗನೂರು ಅಂತ ಕೊಡ್ಸಿದ್ದೀನಿ ಸರ್. ಅದು ಮಲ್ನಾಡ್ ಗಿಡ್ಡಕ್ಕೆ ಪೊಂಗನೂರನ್ನ ಕ್ರಾಸ್ ಮಾಡಿಸಿದ್ದೀನಿ. ಕ್ರಾಸ್ ಮಾಡಿಸಿದ್ದೀನಿ. ಅದು ಹೆಣ್ಗರು ಇದೆ ಈಗ. ಅದು ಪೊಂಗನೂರು ಕ್ರಾಸ್ ಒಂದು ಹೆಣ್ಗರು ಇದೆ ನಿಮ್ಮ ಹತ್ರ? ಪರವಾಗಿಲ್ಲ. ಒಟ್ಟಾರೆ ಈಗ ನಿಮ್ಮ ತೋಟ ಇದೆಯಲ್ಲ, 1 ಎಕರೆ ತೋಟ, ಖರ್ಚೇನು ಮಾಡ್ತೀರಿ ಒಂದು ವರ್ಷಕ್ಕೆ? ನಾವು ಖರ್ಚು ಅಂತ ಏನು ಮಾಡಲ್ಲ ಸರ್. ಅದಕ್ಕೆ ನಾವು ಯಾವುದೇ ಕೆಮಿಕಲ್ ಗೊಬ್ಬರ ಹಾಕಲ್ಲ, ಔಷಧಿನೇ ಹೊಡೆಯಲ್ಲ, ಏನಿಲ್ಲ. ನಮ್ಮದೇ ಗೊಬ್ಬರ ಇರ್ತದೆ, ಎರೆಹುಳು ಗೊಬ್ಬರ, ಅದನ್ನು ಹಾಕ್ತೀವಿ. ಜೀವಾಮೃತ ಕೊಡ್ತೀವಿ, ಮತ್ತು ಹಸದ ಗಂಜಾ ಇರ್ತದೆ, ಅದೇ ವೆಂಚೂರಿನಲ್ಲಿ ಕೊಡ್ತೀವಿ. ಈ ಎರೆಹುಳನ ಗೊಬ್ಬರ ಅಂದ್ರೆ ಹೆಂಗೆ ಮಾಡ್ಕೊಂತೀರಿ? ಎರೆಹುಳ ಗೊಬ್ಬರ ನಾವು ಅಲ್ಲಿ ಸಿಗೋಂಥ ಸೊಪ್ಪೆಲ್ಲ ಕಟ್ ಮಾಡಿ ಹಾಕ್ತೀವಿ ತೊಟ್ಟಿಗೆ. ಒಂದು ಲೇಯರು ಸೊಪ್ಪು ಹಾಕಿದ್ರೆ ಒಂದು ಲೇಯರು ತೊಪ್ಪೆ ಹಾಕ್ತೀವಿ. ಆನಂತರ ಒಂದು ಲೇಯರು ತರ್ಗು, ಅದೆಲ್ಲ ವೇಸ್ಟ್ ಇರ್ತದಲ್ಲ, ಅದನ್ನು ತುಂಬ್ತೇವೆ. ಹಂಗೆ ಒಂದು 3 ಲೇಯರು ತೊಪ್ಪೆ ಹಾಕಿ ಕಸ ಎಲ್ಲ ಮಿಕ್ಸ್ ಮಾಡಿ ಬಿಟ್ಬಿಡ್ತೀವಿ ಒಂದು ತಿಂಗಳು. ಒಂದು ತಿಂಗಳು ಬಿಟ್ಟಮೇಲೆ ಸ್ವಲ್ಪ ಅದು ಕಳೆದ ಮೇಲೆ ಅದು ಅಲ್ಲ ಗೊಬ್ಬರ ಸ್ವಲ್ಪ ಕೂಲ ಆದಮೇಲೆ ಎರೆಹುಳು ಬಿಡ್ತೀವಿ. ತೊಟ್ಟಿ ಮಾಡ್ಕೊಂಡಿದ್ದೀರಾ? ತೊಟ್ಟಿ ಇದೆ ಸರ್. ಹೌದಾ? ಏನು ಉದ್ದ ಏನಾಗಲ್ಲ ಸರ್? 15 ಅಡಿ ಉದ್ದ ಇದೆ, 4 ಅಡಿ ಅಗಲ ಇದೆ. ನೀವೇ ಖರ್ಚು ಮಾಡಿ ತೊಟ್ಟಿ ಮಾಡ್ಕೊಂಡ್ರೆ? ಇಲಾಖೆ ಸಹಾಯಧನ ಇಲಾಖೆಯಿಂದ ಅಲ್ಲ, ನಾವೇ ದುಡ್ಡು ಕೊಡ್ತಾ ಅಂದಿದ್ದು ಫ್ಲಿಪ್ಕಾರ್ಟಲ್ಲಿ. ಏನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೆ ಸರ್ ಆರ್ಡ್ರ್ ಮಾಡಿ. ಏನು ತೊಟ್ಟಿನ ಅಂದರೆ ಇದ್ರದ್ದು ತೊಟ್ಟಿನ? ನಿಮ್ಮದು ಪಾಲಿಥಿನ್ ಪೇಪರ್ ತೊಟ್ಟಿ? ಪೇಪರ್ ತೊಟ್ಟಿ. ಬಾಳ್ಕೆ ಬರುತ್ತೇನ್ರಿ ಅದು ಸರ್? 3 ವರ್ಷ ಆಗಿದೆ, ಚೆನ್ನಾಗಿದೆ. ಏನೇನು? ಹೌದಾ? ಅದನ್ನು ಇಲಾಖೆನಲ್ಲೂ ಕೊಡ್ತಾರೆ? ಇಲಾಖೆನಲ್ಲೂ ಕೊಡ್ತೀರಿ, ಇವಾಗ ಕೊಡ್ತಾ ಇಲ್ಲ ಸರ್. ಹೌದಾ? ಕೊಡುವಾಗ ತಗೋಬೇಕಿತ್ತು. ತಗೊಂಡಿದೆ ಸರ್, ಅವಾಗ 2 ತಗೊಂಡು ಮಾಡ್ತಾ ಇದೆ, ಅದು ಹೊರಟೋಗಿತ್ತು. ಅಲ್ಲೇ ಸುಮಾರು ತಗೊಂಡು 10 ವರ್ಷ ಆಗಿತ್ತು ಅದು. ಹೌದೇ? ತಗೊಂಡಿದ್ದೀರಾ? ತಗೊಂಡಿದ್ದೀರಾ? ಹಾಳಾಗಿದೆ ಮತ್ತು ಹೊಸದಾಗಿ ತರಿಸ್ಕೊಂಡಿದ್ದೀರಾ? ಎಷ್ಟು ಖರ್ಚಾಯ್ತದೆ ಅದು ಸರ್? 1,000 ರೂಪಾಯಿ ಆಯಿತು. ಎಷ್ಟಕ್ಕೆ? 1 ತೊಟ್ಟಿಗೆ. ಉದ್ದ ಆಗಲ ಹೇಳಿ ಇನ್ನೊಂದ್ಸರಿ. ಉದ್ದ ಆಗಲ ಅದೇ 8 ಅಡಿ ಉದ್ದ, 4 ಅಡಿ ಆಗಲ ಅದು. 1,000 ಆಕತ್ತೆ? ಸರಿ ಸರಿ. ಆ ಥರದ್ದು ಎಷ್ಟು ಮಾಡ್ಕೊಂಡಿದ್ರಿ? 2 ಇದೆ ಸರ್, ಮನೆ ಹತ್ರ ಒಂದಿದೆ, ತೋಟದ ಹತ್ರ ಒಂದಿದೆ. ಈಗ ಅದರಲ್ಲಿ ತುಂಬಿಸಿ ಗೊಬ್ಬರ ತೆಗಿತೀನಿ ಅಂತಂದರೆ ಎಷ್ಟು ಬರುತ್ತೆ ಗೊಬ್ಬರ ಸರ್? 1-2 ಟನ್ ಸಿಗುತ್ತೆ ವರ್ಷಕ್ಕೆ. ಇಲ್ಲ ಸರ್, ಅದು 2 ವರ್ಷ ಅಂತ ಏನಿಲ್ಲ, ಒಂದು 6-5 ತಿಂಗಳಿಗೆ ನಾವು ಗೊಬ್ಬರ ತುಂಬಿಸ್ದಂಗೆ. ಬೇಗ ತುಂಬಿಸ್ಬಿಟ್ರೆ ಎರೆಹುಳು ಎಷ್ಟು ಬೇಗ ಜಾಸ್ತಿ ಬಿಡ್ತೀವಿ ಅಷ್ಟು ಬೇಗ ಗೊಬ್ಬರ ಆಗುತ್ತೆ. 40 ದಿನಕ್ಕೆಲ್ಲ ಗೊಬ್ಬರ ರೆಡಿ ಆಗ್ಬಿಡುತ್ತೆ. ಹೌದಾ? ಎಷ್ಟು ಹುಳ ಬಿಡ್ತೀರಿ ಅದಕ್ಕೆ ಸರ್? 1-2 ಕೆಜಿ. 2 ಕೆಜಿ. ಈ ಪಾಲಿಥೀನ್ ಒಳಗಡೆ ಎರೆ ಹುಳ ಬಿಡ್ತಿರಲ್ಲ, ಅದು ಆರೋಗ್ಯವಾಗಿ ಇರುತ್ತಾ? ಏನು ತೊಂದರೆ ಇಲ್ವಾ? ಏನು ತೊಂದರೆ ಇಲ್ಲ, ಆರೋಗ್ಯವಾಗಿ ಇರುತ್ತೆ. ಅದೇನು ತೊಪ್ಪೆ ಒಳಗಡೆ ಸೇರ್ಕೊಳ್ಳುತ್ತಲ್ವಾ ಪಾಲಿಥೀನ್? ಗೊತ್ತೇನು ಸರ್? ದಿನ ನೀರು ಹಾಕ್ತೀರಾ? ಸ್ವಲ್ಪ ತಕ್ಕಳಿಸ್ತೀವಿ ಅಷ್ಟೇ. ನೀವು ಮೇಲೆ ಚಪ್ರ ಮಾಡಿದ್ದೀರಾ? ತೋಟ ನೆರಳೆ ಮೇಲೆ ಒಂದು ಇದು ಕಟ್ಟಿದ್ದೀವಿ ಪೇಪರ್. ಭಾಳ ಸುಲಭವಾಗಿ ಎರೆ ಗೊಬ್ಬರ ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ತಯಾರು ಮಾಡ್ಕೋಬಹುದು ಅಲ್ವೇನಪ್ಪ? ಆ ಗೊಬ್ಬರನ ನಿಮ್ಮ ತೋಟಕ್ಕೆ ಹಾಕ್ತೀವಿ. ಆಮೇಲೆ ಜೀವಾಮೃತ ಮಾಡ್ತೀವಿ, ತಯಾರು ಮಾಡ್ತೀರಿ, ಕೊಡ್ತೀರಿ. ಎಲ್ಲಿ? ವೆಂಚೂರಿನಲ್ಲೇ ಕೊಡ್ಬೋದು? ವೆಂಚೂರಿನಲ್ಲಿ ಕೊಡಲ್ಲ ಸರ್, ಅದು ಡಸ್ಟ್ ಎಲ್ಲ ಸಿಗಾಕೋದ್ರೆ ಫಿಲ್ಟರ್ ಇಲ್ಲ. ಹಂಗಾಗಿ ಏನು ಮಾಡ್ತೀವಿ ನಾವು, ಗೆಡ್ಡೆಗೆ ಹೋಗ್ತೀವಿ. ಗೆಡ್ಡೆಗೆ 1 ಲೀಟ್ರ್ ಅಷ್ಟು ಹೋಯ್ತೀವಿ. ಅಂದರೆ ಎಲ್ಲ ಗಿಡಕ್ಕೂ ಬೊಡ್ಡು ಹೋಯ್ಕೊಂಬರ್ತೀರಿ? ವರ್ಷಕ್ಕೆ ಎಷ್ಟು ಸರಿ ಹೋಯ್ತೀರಿ ಸರ್? 1 ತಿಂಗಳಿಗೆ 1 ಸರಿ ಹೋಯ್ತೀವಿ, ಸ್ಟಾರ್ಟಿಂಗ್ 15 ದಿವಸಕ್ಕೆ 1 ಸರಿ ಹೋಯ್ತಿದ್ದೋ, ಇವಾಗ 1 ತಿಂಗಳು 2 ತಿಂಗಳು ಹೋಯ್ತೀವಿ. ಜೀವಾಮೃತ ಎಷ್ಟು ತಯಾರು ಮಾಡ್ಕೋತೀರಾ? 200 ಲೀಟ್ರ್? 200 ಲೀಟ್ರ್ 2 ತೊಟ್ಟಿ ಇದೆ ಸರ್, 200 ಲೀಟ್ರ್ ಅದು. ಅದೆರಡು ಮಾಡ್ತೀವಿ, ಎರಡರಲ್ಲೂ ಜೀವಾಮೃತ ಮಾಡಿ 1 ತಿಂಗಳಿಗೆ 1 ಸರಿ ಹೋಯ್ತೀರಾ? ಆಮೇಲೆ ಇನ್ನೇನು ಎರೆ ಗೊಬ್ಬರ ಕೊಡ್ತೀರಿ? ಎರೆ ಗೊಬ್ಬರ ಗಂಜಲಾ ಕೊಡ್ತೀವಿ. ಏನು ಗಂಜಲಾ? ಹಸುವಿನ ಗಂಜಲಾ. ಅದು ಶೇಖರಣೆ ಮಾಡ್ತೀವಿ? ಶೇಖರಣೆ ಮಾಡ್ತೀವಿ. ಅದೊಂದು 10-20 ಲೀಟ್ರದ್ದು ಕ್ಯಾನ್ ಬರುತ್ತೆ, ಅದಕ್ಕೆ ತುಂಬ ತಕ್ಷಣ 200 ಲೀಟ್ರ್ ನೀರು ಮಿಕ್ಸ್ ಮಾಡ್ಬಿಟ್ಟು ಅದು ವೆಂಚೂರಿನಲ್ಲಿ ಕೊಟ್ಬಿಡ್ತೀವಿ. ಗಂಜಲಾನ ವೆಂಚೂರಿ ಮೂಲಕ ಗಿಡಗಳಿಗೆ ಹನಿ ನೀರಾವರಿ ಮೂಲಕ ಕೊಡ್ತೀರಿ ಅಲ್ವೇ? ಅದು 1 ತಿಂಗಳಿಗೆ 1 ಸರಿ ಬರ್ತದ, 2 ಸರಿ ಬರುತ್ತೆ? ಇಲ್ಲ ಸರ್, ಅದು 1 ವಾರಕ್ಕೆ 1 ಸರಿ ಬನ್ನಿ. ವಾರಕ್ಕೆ 1 ಸರಿ. ಗಿಡಗಳೆಲ್ಲ ಆರೋಗ್ಯವಾಗಿದೆಯಾ? ಇದೆ ಸರ್, ಇದೆ. ಏನು ಈಗ ನುಸಿ ಹೊಡಿಯೋದು? ಇಲ್ಲ ಸರ್. ತೆಂಗಿಗೆ ಗರಿ ತಿನ್ನೋ ಹುಳ ಆ ಥರ, ಆಮೇಲೆ ರೂಗೋಸ್ ವೈಟ್ ಫ್ಲೈ ಅಂತ ಬರ್ತದಲ್ಲ, ಅದು ಬಿದ್ದಿತ್ತು ಸ್ವಲ್ಪ, ಎಲ್ಲ ಕಡೆ ಸ್ಪ್ರೆಡ್ ಆಗಿತ್ತು, ಇವಾಗ ಇಲ್ಲ ಸರ್, ಹೊರಟೋಗೈತೆ. ಏನು ಮಾಡಿದ್ರಿ ಅದನ್ನು ತೋಟಿ ಮಾಡೋಕೆ? ಸರ್, ನಾವೇನು ಮಾಡಲಿಲ್ಲ, ಅದು ಆಟೋಮೆಟಿಕ್ಕಾಗಿ ಮಳೆ ಬಿದ್ದಮೇಲೆ ಅದೇ ಕಂಟ್ರೋಲ್ ಆಗೈತೆ. ನೀವೇನು ಮಾಡಲಿಲ್ಲ ಅಂದರೆ ಅದೇ ಅದೇ ಸರಿ ಆಯ್ತಾ? ಅದೇ ಇಲ್ಲ ಸರ್, ನಮ್ಮೂರ ಪಕ್ಕ ದೊಡ್ಡಯಾಚನಹಳ್ಳಿ ಅಂತಿದೆ, ಅಲ್ಲಿ ತುಂಬ ಜಾಸ್ತಿ ಆಗಿ ಅದಕ್ಕೆ ಪರತಂತು ಜೀವಿಗಳನ್ನು ಬಿಟ್ಟಿದ್ರು. ಅದು ಬಿಟ್ಟಾಗ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಕಂಟ್ರೋಲ್ ಆಯಿತು. ಹೌದಾ? ನೀವೇನು ಅದಕ್ಕೆ ಸಿಂಪರಣೆ ಮಾಡೋದು? ಏನು ಮಾಡಲಿಲ್ಲ. ಹೌದಾ? ಅಡಿಕೆನೂ ಚೆನ್ನಾಗಿದೆಯಾ? ಚೆನ್ನಾಗಿದೆ. ನೀವು ತೆಂಗಿಗೆ ಎಳ್ನೀರು ಕುಯಿಸ್ತೀರಾ? ಎಳ್ನೀರು ಕುಯಿಸ್ತೀವಿ. ಕಾಯಿ ಕೊಬ್ಬರಿ ಮಾಡಲ್ಲ? ಕೊಬ್ಬರಿ ಮಾಡ್ತಿದ್ದೆ ಸರ್, ರೈಟು ಯಾವಾಗ ಡೌನ್ ಆಗ್ಬಿಡ್ತು ಕೊಬ್ಬರಿದು, ಇವಾಗ ಎಳ್ನೀರು ಕುಯಿಸ್ತೀವಿ. ರೇಟ್ ಆಗಿದೆ ಎಳ್ನೀರ್ದು? ಎಳ್ನೀರು ಸರ್, ನಾವು ಸರಿ 15 ದಿವಸದಲ್ಲಿ 35 ರೂಪಾಯಿನಲ್ಲಿ ಕುಯಿಸಿದ್ದು, ಪರವಾಗಿಲ್ಲ. ಇವಾಗ ಡೌನ್ ಆಗಿದೆ ಎಲ್ಲ, 20 ರೂಪಾಯಿ, 18 ರೂಪಾಯಿ. ಎಷ್ಟು ಬರುತ್ತೆ ಎಳ್ನೀರು ಒಂದು ಸರಿ? 2 ತಿಂಗಳಿಗೆ 1 ಸರಿ 800-1,000 ಸಿಗುತ್ತೆ. ಪರವಾಗಿಲ್ಲ ಅಲ್ವಾ? ಅಡಿಕೆ ಏನು ಮಾಡ್ತೀರಿ? ಅಡಿಕೆನೂ ಕೊಟ್ಬಿಡ್ತೀವಿ ಅವ್ರ ಚೇಣಿಗೆ. ಹೌದಾ? ನೀವೇ ಕೂದ್ ಬೇಯಿಸ್ಬೋದಲ್ಲ ಸರ್. ಬೇಯಿಸ್ಬೋದ ಅಷ್ಟ, ಸ್ವಲ್ಪ ರಿಸ್ಕ್ ಕುಯ್ಯಕ್ಕಾಗಲ್ಲ, ಹಳೆ ಮರಗಳು ಹತ್ತಕ್ಕಾಗಲ್ಲ, ಹಂಗೆ ಕೊಟ್ಬಿಡ್ತೀವಿ ಅವ್ರಿಗೆ. ಏನು ಮಾತಾಡ್ತೀರಿ ಒಂದು ವರ್ಷಕ್ಕೆ ಸರ್? ಇವಾಗ ಹೋದ ಸರಿ 1.5 ಲಕ್ಷ ಕೊಟ್ಟಿದ್ದ, ಈ ಸರಿ ಸ್ವಲ್ಪ ಫಸಲು ಕಡಿಮೆ ಆಯಿತು, ಬಿಸಿಲು ಜಾಸ್ತಿ ಆಗಿ ಒಂಬಾಳೆ ಎಲ್ಲ ಒಣಗಿತ್ತು, 1.40 ಕೊಟ್ಟಿದ್ದೀವಿ ಸರ್. ಹೌದಾ? ಅಂದರೆ ಅವರೇ ಬರ್ತಾರೆ, ಅವರೇ ಬಂದು ಕೊಯ್ಕೋತಾರೆ, ಹೋಗ್ತಾರೆ. ನಿಮ್ಗೇನಾದ್ರು ಅಡಿಕೆ ಕೊಡ್ತಾರೆ ಕೇಳಿದ್ರೆ? ಇಲ್ಲ ಸರ್, ಏನು ಕೇಳಲ್ಲ, ನಾವು ಮಾತಾಡುವಾಗಲೇ ಮಾತಾಡಿರಲ್ಲ. ಹೌದಾ? ನೀವು ಎರಡು ಅಡಿಕೆ ಏನು ಹಾಕಲ್ವಾ? ಹಾಕ್ತೀವಿ ಸರ್, ಮನೆ ಹತ್ರ ಅಡಿಕೆ ಇದೆ, ಮರ ಇದೆ, ಅದನ್ನು ಕುಯ್ಕೊಂಡು ನಾವು ಅಡಿಕೆ ಬೇಯಿಸ್ಕೋತೀವಿ. ಕುಯ್ಕೊಂಡು ಓ, ನೀವೇ ನಿಮ್ಮ ಮನೆಗೆ ಬೇಕಾದ್ರೆ ಮನೆಗೆ ಆಗೋದಷ್ಟು ಬೇಯಿಸ್ಕೊಬಿಡ್ತೀರಿ? ಹ್ಞೂ. ಅಂದರೆ ಅದೇ ನಿಮ್ಮ ಮನೆ ಪಕ್ಕ ಸೈಟ್ ಇದೆ ಅಂದ್ರಲ್ಲ, ಎಲ್ಲಿ? ಇಲ್ಲ ಸರ್, ಮನೆ ಮುಂದೆನೆ ಜಾಗ ಇದೆ ನಮ್ದು, 50-60 ಸೈಟಲ್ಲಿ 17-60 ಮನೆ ಕಟ್ಟಿದ್ದೀವಿ. ಸರಿ, ಇನ್ನು ಮುಂದೆ ಜಾಗದಲ್ಲೆಲ್ಲ ಎಲ್ಲ ಥರದ ಹಣ್ಣಿನ ಗಿಡಗಳು ಇದೆ, ಒಂದು 10 ಥರದ ಹಣ್ಣಿನ ಗಿಡ. ಏನೇನು ಬೆಳ್ಕೊಂಡಿದ್ದೀರಿ ಹೇಳ್ರಪ್ಪ ಸರ್? ಅದರಲ್ಲಿ ಮಾವು ಇದೆ, ಸಪೋಟೊ ಇದೆ, ಸೀತಾಫಲ ಇದೆ, ಡ್ರಾಗನ್ ಫ್ರೂಟ್ ಇದೆ, ವಾಟರ್ ಆಪಲ್ ಇದೆ, ಬಟರ್ ಫ್ರೂಟ್ ಇದೆ, ಆಮೇಲೆ ಸ್ಟಾರ್ ಫ್ರೂಟ್ ಇದೆ, ಆಪಲ್ ಇದೆ, ಜ್ಯೂಸ್ ಕಿತ್ಲೆ ಇದೆ. ಆಪಲ್ ಅಂದರೆ ಯಾವುದು? ಸೇಬಾ? ಸೇಬು ಸರ್. ಎಲ್ಲಿಂದ ತಂದ್ರಿ ಸಸಿನ? ಇಲ್ಲೇ ಶ್ರೀರಂಗಪಟ್ಟಣದಲ್ಲಿ ತಂದಿದ್ದೆ. ಹೌದಾ? ಬಿಡ್ತಾ ಇದೆಯಾ ಸರ್? ಅದು ಹೋದ ಸರಿ ಬಿಟ್ಟಿತ್ತು, ಈ ಸರಿ ಯಾಕೋ ಸ್ವಲ್ಪ ಏನು ಮಾಡಿದೆ, ಡ್ರೈನೇಜಲ್ಲಿ ಮಣ್ಣು ಎತ್ತ ಹಾಕಿದ್ರು, ಅದನ್ನೆಲ್ಲ ಗೊಬ್ಬರ ಅಂದ್ಬಿಟ್ಟು ತುಂಬಿಟ್ಟು ಸ್ವಲ್ಪ ಒಣಗ್ಬಿಡ್ತು ಗಿಡ ಸರ್. ಹೋದ ಸರಿ ಎಷ್ಟು ಬಿಟ್ಟಿತ್ತು? 4 ಬಿಟ್ಟಿತ್ತು ಸರ್. ಚೆನ್ನಾಗಿತ್ತೆ? ಹಾಂ, ಚೆನ್ನಾಗಿತ್ತು. ಈ ಮಾಮೂಲಿ ಸೇಬು, ಹಿಮಾಚಲ್ ಪ್ರದೇಶ ಸೇಬು ಇರ್ತದೆ, ಕೋಲ್ಡ್ ಬರಲ್ಲ ಅದು, ಸೇಬು ಅದೇ ಥರ ಸೇಮ್. ಚೆನ್ನಾಗಿತ್ತು. ಪರವಾಗಿಲ್ಲ, ಮನೆ ಮುಂದೆನೆ ತೋಟ ಮಾಡಿಬಿಟ್ಟಿದ್ದೀರಿ? ಹಾಂ, ಎಲ್ಲ ತಂದಿದ್ದೀವಿ ಸರ್. ಹಾಂ ಹಾಂ. ಆಮೇಲೆ ಮನೆಗೆ ಬೇಕಾದ ತರಕಾರಿನೂ ಅಲ್ಲೇ ಬೆಳ್ಕೊಂತೀರಾ? ತರಕಾರಿ ಇನ್ನೊಂದು ಸೈಟ್ ಇದೆ ಸರ್, ಅಲ್ಲಿ ಬಾಳೆ ಹಾಕಿದ್ವಿ, ಅಲ್ಲಿ ಸೊಪ್ಪು ತರಕಾರಿ ಅನ್ಬೇಕು, ಬದನೆ ಅದಲ್ಲ. ಓ, ನೀವು ಜಮೀನ್ ಬದಲು ಸೈಟ್ ಮಾಡೋ ಕೃಷಿ ಮಾಡೋರು ನೀವು? ಹಾಂ, ಸೈಟಲ್ಲಿ ಸರ್, ಅದು ಡ್ರೈನೇಜ್ ನೀರೆಲ್ಲ ವೇಸ್ಟ್ ಹೋಗುತ್ತಲ್ಲ, ಆ ನೀರನ್ನು ಬಳಸ್ಕೊಂಡು ಸೈಟೆಲ್ಲ ಬೆಳೀತಿದ್ದೀವಿ ಸರ್. ಎಷ್ಟು ಸೈಟ್ ಮಾಡಿದ್ದೀರಾ ಆ ಥರ ಸರ್? ಒಂದು 70-70 ಒಂದು ಸೈಟ್ ಇದೆ, ಅಲ್ಲಿ ಈಗ ಒಂದು 65 ಬಾಳೆ ನೆಟ್ಟಿದ್ದೆ, ಏಲಕ್ಕಿ ಬಾಳೆ. ಅದರಲ್ಲ ಸ್ವಲ್ಪ ಇದು ಬದನೆ, ಮತ್ತೆ ಮನೆಗೆ ಬೇಕಾದ ಸೊಪ್ಪು ಅದೆಲ್ಲ ಅಲ್ಲೇ ಹಾಕೋತೀವಿ ಮಧ್ಯ ಪಾಠದಲ್ಲಿ. ಪರವಾಗಿಲ್ಲ. ಸುತ್ತ ಹೂವಿನ ಗಿಡ ಇದೆ, ಹೂವಿನ ಗಿಡಗಳಿಗೆ ಆಯ್ತದೆ. ಇನ್ನೊಂದು ಸೈಟಲ್ಲಿ ಊಟಿ ಮಲ್ಲಿಗೆ ಇದೆ, ಮನೆ ಮುಂದ್ಗಡೆ ಹಣ್ಣು ಹಾಕೊಂಡಿದ್ದೀವಿ, ಮನೆ ಮುಂದ್ಗಡೆ ಸೈಟಲ್ಲಿ ಹಣ್ಣು. ಮತ್ತೆ ಯಾವ್ಯಾವ ಕಡೆ ಅಂತ ಓಡಾಡ್ತೀರಿ ಯೋಗೀಶ್ ಅವರು? ಏನಿಲ್ಲ, ಅದು ಮನೆ ನಲ್ಲಿ ನೀರು ಬಿಟ್ಟಾಗಿ ಬರ್ತಾ ಇರ್ತದ್ರೆ ಆ ನೀರು ಹಾಯಿಸ್ಕೊಳ್ತೀವಿ ಅಲ್ಲಿ, ಇನ್ನು 3 ದಿವಸಕ್ಕೆ ಒಂದ್ಸಲ ನೀರು ಬಿಟ್ಟರೆ ಸಾಕು, ಇಲ್ಲ ಅಂದ್ರೆ ಒಡ್ಡ ಹಾಕ್ಬಿಟ್ರೆ ಹೋಯ್ತಾ ಇರ್ತದೆ ಒಂದೊಂದು ಸಾಲ ಒಂದು ಸಾಲ. ಮನೆಯಿಂದ ಜಮೀನು ಎಷ್ಟು ದೂರ? ಮನೆಯಿಂದ 1-2 ಕಿಲೋಮೀಟರ್ ಆಗುತ್ತೆ. ಹೌದಾ? ಈಗ ಒಂದು ಕಡೆ 1 ಎಕರೆ ಜಮೀನು ಇದೆ, ಅದು ಪೂರ್ತಿ ತೋಟ ಮಾಡಿದ್ದೀರಿ, ಇನ್ನೊಂದು 1/2 ಎಕರೆ ನೀವು ತಗೊಂಡು? 1/2 ಎಕರೆನಲ್ಲಿ ಅಲ್ಲಿಗೂ ತೆಂಗು ಹಾಕಿದ್ದೀವಿ ಸರ್, ಅದಕ್ಕೆ ನೀವು ಕುಂಬಳ ಹಾಕಿದ್ದೀವಿ. ಅಲ್ಲಿ ತೆಂಗು ಹಾಕ್ಕೊಂಡು ಅದರೊಳಗಡೆ ಕುಂಬಳ. ಅದಕ್ಕೆ ನೀರು? ಅದಕ್ಕೆ ನೀರು ಕಾಲುವೆ ನೀರು ಸರ್. ಯಾವ ಕಾಲುವೆ? ಚಾನಲು, ಹೇಮಾವತಿ, ಎಡದಂಡೆ. ಮತ್ತೆ ಅಲ್ಲಿ ಭತ್ತ ಬೆಳೆಯೋದಲ್ವೇ ಸರ್? ಭತ್ತ ಬೆಳಿತಿದ್ವಿ ಫಸ್ಟು, ಈಗ ತೆಂಗು ನೆಟ್ಬಿಟ್ವಲ್ಲ, ಭತ್ತ ಬೆಳೆದ್ರೆ ಸಸಿಯೆಲ್ಲ ಹೋಯ್ತದೆ ಅಂದ್ಬಿಟ್ಟು. ಮತ್ತೆ ತಿನ್ನಕ್ಕೆ ಅನ್ನ? ಭತ್ತ ತಗೊಳ್ತೀವಿ ಸರ್. ಸರಿ, ಬೇರೆಯವ್ರದ್ದು 1 ಎಕರೆ ಮಾಡ್ಕೊಂಡಿದ್ದೋ, ಅದೇ ಐತೆ ಭತ್ತ, ಈ ಸರಿ ತಗೋಬೇಕು ಸರ್. ಅಲ್ಲ, ಜಮೀನು ನಿಮ್ಮದೇ ಮಡಿಕೊಂಡು ನೀವೇ ಬೆಳ್ಕೊಂಡ್ರೆ ಒಳ್ಳೇದಲ್ವೇ ಸರ್? ಬೆಳ್ಕೊಂಡ್ರೆ ಒಳ್ಳೇದು, ಈ ತೆಂಗು ಸಸಿ ಒಳಗಡೆ ಭತ್ತ ಹಾಕ್ಬಿಟ್ಟು ಸಸಿ ಹಾಳಾಗುತ್ತೆ ಅಲ್ವೇ? ತೆಂಗು ಯಾಕೆ ಹಾಕಿದ್ರಿ? ಇತ್ತಲ್ಲ ಇಲ್ಲೇನೆ ಬೇಕಾದಷ್ಟು ಸರ್, ಆಗ ನೋಡ್ಕೊಳಕ್ ಆಗಲ್ಲ ಅನ್ಬಿಟ್ಟು. ಮುಂದೆ ನೋಡಕ್ ಯಾರು ಇರೋದಿಲ್ಲ, ಇಬ್ರು ಹೆಣ್ಮಕ್ಳು ಅಲ್ವಾ, ಅಳಿಮಯ ಅಂದ್ರು ನೋಡ್ಕೋಬಹುದಲ್ಲ. ಅದು ಯಾರು ಹೇಳಕ್ಕಾಗದ ಸರ್, ಮುಂದೆ ನಾವು ಹೋಗೋದೇ ಕಷ್ಟ, ಇನ್ನು ಅವರೆಲ್ಲ ತೋಟದತ್ರ ಹೋಗಿ ಮಾಡ್ತಾರೆ ಅಂತ ಏನು ಹೇಳೋದು. ಆಯ್ತು ಯೋಗೇಶ್ ಅವರೇ, ಮುಂದೆ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಿ ಸರ್? ಮುಂದೆ ಏನಿಲ್ಲ ಸರ್, ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಮೇವು ಮೆಲುಕು, ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಇದೇ ತಿಂಗಳ 11ರಂದು ಬುಧವಾರ ಬೆಳಿಗ್ಗೆ 10 ಗಂಟೆಗೆ ಮಂಡ್ಯದ ವಿಸಿ ಫಾರಂನ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ. ಮೇವಿನ ಬೆಳೆಗಳ ಬೇಸಾಯ ಪ್ರಾತ್ಯಕ್ಷಿಕೆ ಜೊತೆಗೆ ಮೇವಿನ ತಳಿಗಳ ಬಿತ್ತನೆಯನ್ನು ಪಡೆಯುವ ಸುವರ್ಣ ಅವಕಾಶ ನಿಮಗಿದೆ. ಇದೇ ತಿಂಗಳ 11ರಂದು ಬುಧವಾರ ಬೆಳಿಗ್ಗೆ 10 ಗಂಟೆಗೆ ಮೇವು ಮೆಲುಕು, ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ. ಬನ್ನಿ ಭಾಗವಹಿಸಿ. ನೀವೀಗ ಇಷ್ಟೊಂದೆಲ್ಲ ಬೆಳೆ ಬೆಳೀತಿರಲ್ವಾ, ಅಂದರೆ ಎಲ್ಲದೂ ಇಟ್ಕೊಂಡಿದ್ದೀರಿ, ಬೆಳೆ ತರಕಾರಿ ಹೂವು ತೋಟ, ತೋಟದಲ್ಲಿ ನಾನಾ ಬಗೆ ಬೆಳೆಗಳು ಇವನ್ನೆಲ್ಲ ಬೆಳೆದಿರೋದ್ರಿಂದ ಏನು ಅನುಕೂಲ ಆಗಿದೆ ನಿಮಗೆ? ಸರ್ ಅನುಕೂಲ ಏನು, ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನಾವು ಮಾಡಿದ್ದು ತೃಪ್ತಿ ಇದೆ ಸರ್ ನಮಗೆ. ಅಲ್ರಪ್ಪ ಆ ತೃಪ್ತಿ ಬಿಡಿ, ನಾನು ಹೇಳೋದು ನಿಮ್ಮ ಜಮೀನು ತುಂಬ ಕಡಿಮೆ ನಿಮ್ಮದು ಅಲ್ವಾ, ಅದರಲ್ಲೇ ನೀವು ಎಲ್ಲ ಥರ ಬೆಳೆನೂ ಬೆಳೆದಿರೋದ್ರಿಂದ ನಿಮಗೆ ಆದಾಯದ ದೃಷ್ಟಿಯಿಂದ ಏನು ಪ್ರಯೋಜನ ಆಗಿದೆ ಅಂತ ಕೇಳಿ. ಆದಾಯ ಬರ್ತಾ ಇದೆ ಸರ್ ನಮಗೆ, ಯಾವತ್ತೂ ಲಾಸ್ ಆಗಿಲ್ಲ ಯಾವುದ್ರಲ್ಲೂ. ಹೌದಾ? ಏನು ಬೆಳೆದು ಖರ್ಚು ಕಡಿಮೆ ಆಗೋದ್ರಿಂದ ಅದು ಬರೋದೆಲ್ಲ ಆದಾಯನೇ ಅಲ್ವಾ? ಅಂದ್ರೆ ನೀವು ತೋಟಕ್ಕೆ ರಾಸಾಯನಿಕ ಹಾಕಲ್ಲ? ಇಲ್ಲ ಸರ್. ಯಾವುದು ಬೇರೆ ಬೆಳೆಗಳಿಗೆ ಹಾಕ್ತೀರಾ? ಬೇರೆ ಬೆಳೆಗಳು ಔಷಧಿನೂ ಹೊಡಿತೀರಾ? ಆದರೆ ನಿಮ್ಮ ಒಂದು ಎಕರೆ ತೋಟಕ್ಕೆ ಅದು ಒಂದು ಎಕರೆಗೆ ಯಾವತ್ತೂ ಔಷಧಿ ನೋಡಿದೆ. ಈಗ ಇಲಾಖೆ ಹಾಕಿದ್ದು ಅದಕ್ಕೆ ಹುಳ ಬಿದ್ದರೂ ಅದಕ್ಕೆ ಔಷಧಿ ಸ್ಪ್ರೇ ಮಾಡ್ತಿರ್ಲಿಲ್ಲ. ಹೌದಾ? ಅದು ಇಂಜೆಕ್ಟ್ ಮಾಡ್ತಿದ್ವಿ. ಹ್ಞೂ ಹ್ಞೂ.